ಆಕಾಶವಾಣಿ ಭದ್ರಾವತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇನ್ನು ಮುಂದೆ ಕೇಳಿ ಕೃಷಿ ಅನುಭವಗಳ ಕುರಿತು ಮಾಹಿತಿ. ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕ್ 10ನೇ ಗ್ರಾಮ ಮಾಯಕೊಂಡ ಹೋಬಳಿಯ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತ ಪ್ರಗತಿಪರ ರೈತರಾದ ಶ್ರೀ ಹೆಚ್ ಬಿ ಮುರುಗೇಶಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ 10ನೇ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಒಬ್ಬ ಹಿರಿಯ ಪ್ರಗತಿಪರ ರೈತರಾದ ಎಚ್ ಮುರುಗೇಶಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈಗ ತಮ್ಮ ಒಂದು ಕೃಷಿ ಬದುಕಿನ ಪರಿಚಯ ಜೊತೆಗೆ ಯಾವ ರೀತಿಯಿಂದ ಇವರು ಇದರಲ್ಲಿ ತೊಡಗಿಸಿಕೊಂಡು ತಮ್ಮ ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ಇವರು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ಸರ್ ನಮಸ್ಕಾರ. ಪ್ರಥಮವಾಗಿ ತಮ್ಮ ಆಕಾಶವಾಣಿ ಕೇಂದ್ರದ ಅಧಿಕಾರಿಗಳಿಗೆಲ್ಲ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಾವು ಎಚ್ ಬಿ ಮುರುಗೇಶಪ್ಪ ಅಂತಂದು 10ನೇ ಗ್ರಾಮ ದಾವಣಗೆರೆ ತಾಲೂಕು. ನಾವು ಸುಮಾರು 1974 ಇಸ್ವಿಯಲ್ಲಿ ನಾವು ಈ ಕೃಷಿ ಕಾಲಿಟ್ವಿ. ನಮ್ದು ಪೂರ್ವತಃ ಅಗ್ರಿಕಲ್ಚರ್ ಎಲ್ಲ ಮೊದ್ಲಿದ್ದಲ್ವ. ನಾವು ಅಪಾಯಿಂಟ್ನಲ್ಲಿ ಡಿಗ್ರಿ ಆದ್ಮೇಲೆ ಅಪಾಯಿಂಟ್ ಹೋದ್ವಿ ಎಚ್ ಎಂ ಟಿಯಲ್ಲಿ. ಹೋದಾಗ ನಮ್ಮ ತಂದೆ ಅವ್ರಿಗೆ ವಯಸ್ಸಾಗ್ತಾ ಬಂತು, ಇಲ್ಲಪ್ಪ ನಮ್ ಜಮೀನ್ ಇದೆ, ನಾವು ಕೃಷಿನೇ ಮಾಡೋಣ ಅನ್ನೋ ಒಂದು ಸಲಹೆ ಬಹಳ ಜಾಸ್ತಿ ಒತ್ತಾಯ ಮಾಡಿದ್ರು. ಹಂಗಾಗಿ ನಾನು ರಿಸೈನ್ ಮಾಡಿ ಕೃಷಿಗೆ ಬಂದ್ವಿ ನಾವು 76ರಲ್ಲಿ. 76ರಲ್ಲಿ ಬಂದಾಗ ನಮ್ಮ ಇಲ್ಲಿ ಹಳ್ಳಿಗೆ ಬಂದಾಗ ನೋಡಿದ್ರೆ ಒಂಥರ ನಮಗೂ ಮನಸ್ಸಿಗೆ ನೋವಾಯ್ತು, ಏನಪ್ಪ ಈ ಕೃಷಿಯಲ್ಲಿ ಬರೀ ಯಾರನ್ನ ಕೇಳಿದ್ರು ಬರೀ ಸಾಲ ಇಂಥವನ್ನೇ ಇದಾವೆ, ಇಂಥದ್ರಲ್ಲಿ ನಾವು ಹೆಂಗೆ ನಾವು ಮೇಲ್ ಬರಕ್ ಸಾಧ್ಯ ಐತಿ, ಅಪಾಯಿಂಟ್ ಬಿಟ್ಟು ತಪ್ಪೇನೋ ಅನಿಸ್ತು. ಅವಾಗ ಇಲ್ಲ ಆಯ್ತು, ಇದ್ರ ಬಂದ್ಬಿಟ್ಟಿದೀವಿ, ಇದ್ರಲ್ಲಿ ಏನಾದ್ರೂ ನಾವು ಸಾಧನೆ ಮಾಡ್ಲೇಬೇಕು, ನಮ್ ರೈತರಿಗೂ ಒಳ್ಳೇದ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಬಂದ್ವಿ. ಬಂದು ಎಲ್ಲ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಸಂಪರ್ಕ ಕೇಂದ್ರಗಳನ್ನ ಇಟ್ಕೊಂಡು ಯೂನಿವರ್ಸಿಟಿವರೆಗೆ ಓಡಾಡಿ ನಾವು ಪ್ರಪ್ರಥಮವಾಗಿ ಸೀಡ್ಸ್ ತಗೊಂಡ್ವಿ, ಸೀಡ್ಸ್ ಬೀಜೋತ್ಪಾದನೆಗೆ ತಗೊಂಡ್ವಿ, ಮೆಕ್ಕೆಜೋಳ ತಗೊಂಡ್ವಿ. ನಾನ್ ಬೆಳೆದೆ ಮೊದ್ಲು, ಚೆನ್ನಾಗಿ ಸಕ್ಸಸ್ ಆಯ್ತು. ನಮ್ ಇಡೀ ಊರ್ನಲ್ಲೇ 100 ಎಕರೆ ಕಂಪ್ಲೀಟ್ ಆಗಿ ನಾನು ಹಾಕ್ಸಿದ್ವಿ ಎಲ್ಲರಿಗೂ, ಎಲ್ಲರೂ ಬೆಳೆದ್ರು. ಸರ್ಕಾರದ ಮಟ್ಟದಲ್ಲಿ ನಮ್ಮ 10ನೇ ಗ್ರಾಮನ ಸೀಡ್ಸ್ ವಿಲೇಜ್ ಅಂತಂದೊಂದು ಪ್ರಶಸ್ತಿ ಕೊಟ್ರು ನಮ್ಮೂರಿಗೆ. ಅಷ್ಟು ಯಾವ ವರ್ಷ ಸರ್ ಇದು? 1992-93ರಲ್ಲಿ ಪ್ರಶಸ್ತಿ ಕೊಟ್ರು, ಅಷ್ಟು ಡೆವಲಪ್ ಆಯ್ತು. ಆಮೇಲೆ ಕಾಟನ್ ಸೀಡ್ಸ್ ಡೆವಲಪ್ ಮಾಡಿದ್ವಿ, ಅದನ್ನು ಎಲ್ಲ ಕ್ರಾಸ್ ಪಾಲಿನೇಷನ್ ಮಾಡಿಸಿ ವರಲಕ್ಷ್ಮಿ ಅಂಡ್ DCH ಹತ್ತಿ ನಾವು ಪಾಲಿನೇಷನ್ ಮಾಡ್ಕೊಂತೀವಿ. ಅದು ಚೆನ್ನಾಗಾಯ್ತು, ಒಳ್ಳೆ ರೈತರು ನಮಗ್ ಕೈ ಹಿಡಿದು. ಆಮೇಲೆ ಪ್ರಪ್ರಥಮವಾಗಿ ಅರಿಶಿನ ಬೆಳೆದ್ವಿ ಇಲ್ಲಿ ನಮ್ಮಲ್ಲಿ ಬೆಳೀತದಲ್ಲ. ಇಲ್ಲೆಲ್ಲ ಅಧಿಕಾರಿಗಳು ಇಲ್ಲಪ್ಪ ಇದು ಯುವೇರಿಯ ಅರಿಶಿನ ಬೆಳೆಯಕ್ ಸೂಕ್ತ ಅಲ್ಲ ಅಂತದ್ರು. ಆದ್ರೂ ನಾವು ಏನಾದ್ರೂ ಮಾಡ್ಬೇಕು ನೋಡೋಣ, ಪ್ರಯತ್ನ ಮಾಡೋಣ, ನಾನು ಸಕ್ಸಸ್ ಆದ್ರೆ ನಮ್ಮ ಸುತ್ತಮುತ್ತಲು ಚೆನ್ನಾಗಾಗ್ತಾರೆ ಅಂತಂದು ಅರಿಶಿನ ತಂದು ಹಾಕಿದ್ವಿ 2 ಎಕರೆ ಫಸ್ಟ್ ಗೆ ತಮಿಳ್ನಾಡಿಗೆ ಹೋಗಿ. ಅದು ಚೆನ್ನಾಗೇ ಬಂತು. ಅಲ್ಲಿದ್ದ ಕರ್ಕಮಂದು ಲೇಬರ್ ಯಾವ ರೀತಿ ನಾವು ಪ್ರೋಸೆಸ್ ಮಾಡಬೇಕು ಅನ್ನೋ ಉದ್ದೇಶನ ಎಲ್ಲ ಇಟ್ಕೊಂಡು ನಾವು ಮಾಡಿದ್ವಿ, ಅದು ಚೆನ್ನಾಗೇ ಬಂತು. ಸೆಕೆಂಡ್ ಇಯರ್ ನಾವು ಬೀಜ ಇಟ್ಕೊಳ್ಳೇ ಇಲ್ಲ, ಅದನ್ನ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಇಟ್ಕೊಂಡು ನಾವು ಸೇಲ್ಸ್ ಮಾಡಿಬಿಟ್ವಿ. ಅವಾಗ ನಾವು ಸೇಲಂಗೆ ಹೋಗಿ ಮಾರಾಟ ಮಾಡ್ಕೊಂಡ್ಬಂದ್ವಿ ತಮಿಳ್ನಾಡಿಗೆ. ಮಾರಾಟ ಮಾಡ್ಕೊಂಡು ಬಂದಾಗ ಅದ್ರ ಉತ್ಪಾದನೆ ನೋಡಿದ್ರು, ಲಾಭ ನೋಡಿದ್ರು. ಅವಾಗ ನಾವು ಹಾಕ್ತಿದ್ವಿ ಅಂತ ಅಂದ್ರು. ಮತ್ತೆ 2ನೇ ವರ್ಷ ನಾವು 3 ಎಕರೆಗೆ ಹಾಕಿದಾಗ ಅದ್ರ ಬೀಜ ಕಂಪ್ಲೀಟ್ ನಮ್ಮ ಊರೆಲ್ಲ ಬರೀ ಸೀಡ್ಸ್ಗೆ ತಗೊಂಡ್ಬಿಟ್ರು ಅರಿಶಿನ. ನಮ್ಮ ಊರೆಲ್ಲ ಬೆಳೆದ್ವಿ, ಬಹಳ ಚೆನ್ನಾಗೆ ಬೆಳೆದ್ವಿ, ಎಲ್ಲ ಒಳ್ಳೆ ಅಧಿಕ ಇಳುವರಿ ತೆಗೆದ್ವಿ, ಚೆನ್ನಾಗಿ ಬೆಳೆದ್ವಿ. ನಮ್ಮೂರಿದ್ದ ಸುಮಾರು 2-3 ಜಿಲ್ಲೆಗೆ ಅರಿಶಿನ ಬೀಜೋತ್ಪಾದನೆಗೆ ಕೊಟ್ಬಿಟ್ವಿ, ಎಲ್ಲ ರೈತರಿಗೆ ಕೈ ಹಿಡಿದು. ಅದು ಸುಮಾರು 2002-03 ವರೆಗೆ ಸತತವಾಗಿ ಅರಿಶಿನ ಬೆಳೆದ್ವಿ. ಅವಾಗ ಬೆಳೆದಾಗ ಜನಗಳಿಗೂ ಆರ್ಥಿಕವಾಗಿ ಚೆನ್ನಾಗಾದ್ರು. ಅದು ರೇಟ್ ಬಿದ್ದೋಗಿದ್ರಿಂದ ಅಲ್ಲಿಗೆ ನಿಲ್ಸಿದ್ರು ಎಲ್ಲರೂ, ಪ್ರತಿಯೊಬ್ರು ಅದನ್ನ ಬೆಳೆಯದ್ ನಿಲ್ಸಿದ್ರು. ಆಮೇಲೆ ನಾವು 2003 ದಾಳಿಂಬೆ ಹಾಕಿದ್ವಿ. ದಾಳಿಂಬೆ ಪ್ರಪ್ರಥಮವಾಗಿ ಹಾಕಿದ್ವಿ. ದಾಳಿಂಬೆ ಹಾಕಿದಾಗ ಅದು ಇಲ್ಲಿ ಯಾರು ಹಾಕಿದ್ದಿಲ್ಲ, ನಾವು ಹಾಕಿದ್ವಿ. ನಾವು ಮತ್ ನಮ್ಮ ಅಳಿಯರು ಒಬ್ರಿದ್ರು, ಇಬ್ಬರೇ ಹಾಕಿದ್ವಿ. ಅದು ಚೆನ್ನಾಗೆ ಬಂತು. ಎಕರೆಗೆ ಸುಮಾರು 10 ಲಕ್ಷ ರೂಪಾಯಿದವರೆಗೆ ನಮ್ಗೆ ಲಾಭ ಹಾಕ್ಯಂತ ಬಂತು. 8-10 ಲಕ್ಷ ರೂಪಾಯಿ ಅವತ್ತಿನ ಕಾಲಕ್ಕೆ ಅದು ದೊಡ್ಡ ಅಮೌಂಟ್. ಚೆನ್ನಾಗೆ ಲಾಭ ಆಯ್ತಾ ಬಂತು. ಅದು ಬೆಳೆದ್ಮೇಲೆ ಬೆಳೆಯದ್ ನೋಡಿ ನಮ್ಮ ಅಕ್ಕಪಕ್ಕದಾಗೆಲ್ಲ 20-30 ಎಕರೆ ಎಲ್ಲರೂ ಬೆಳೆಯಕ್ಕೆ ಶುರು ಮಾಡಿದ್ರು. ಅದನ್ನು ನಮಗೆ ಅದಕ್ಕೆ ಪ್ರಶಸ್ತಿಗಳು, ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿನೂ ದೊರಕಿದ್ವು. ಆಮೇಲೆ ನಾವು ಕೆಂಪು ಬಾಳೆ ಅಂತೊಂದು ಹಾಕಿದ್ವಿ. ಅದು ತಮಿಳುನಾಡಿನಿಂದಲೇ ತಂದು ಕೆಂಪು ಬಾಳೆ ಅಂತ ಹಾಕಿದ್ವಿ. ಆರ್ಗ್ಯಾನಿಕ್ ನಲ್ಲಿ ಬೆಳೆದ್ವಿ. ಅದನ್ನ ಅಗ್ರಿಮೆಂಟ್ ಮಾಡಿದ್ವಿ, ಹೊರದೇಶಕ್ಕೆ ಕಳಿಸಿದ್ವಿ ನಾವು ಅದನ್ನ ಕೆಂಪು ಬಾಳೆ ಅಂತಂದು. ನಾವು ಕೆಂಪು ಬಾಳೆ ಹೊರದೇಶಕ್ಕೆ ಕಳಿಸಿ ಎಕ್ಸ್ಪೋರ್ಟ್ ಮಾಡಿದ್ವಿ. ಒಳ್ಳೆ ಆದಾಯ ಆಯ್ತು. ಅದು ಆದಾಯ ಆಯ್ತು. ಕೆಲವರೆಲ್ಲ ಬೇರೆ ಬೇರೆ ಜಿಲ್ಲೆಯರು ತಗೊಂಡೋದ್ರು, ಸೀಡ್ಸ್ ಬೆಳೆದ್ರು ಎಲ್ಲರೂ. ಅವರು ಚೆನ್ನಾಗಿ ಮಾಡ್ಕೊಂತ ಬಂದ್ರು. ಅದಕ್ಕೂ ನಮಗೆ ರಾಜ್ಯ ಪ್ರಶಸ್ತಿ ಅದಕ್ಕೂ ದೊರೆಯಿತು. ಆಮೇಲೆ ಇದೇ ತರನೇ ಪ್ರತಿಯೊಂದು ನಾವು ಸೀಡ್ಸ್ ಒಳ್ಳೆ ಅಧಿಕ ಇಳುವರಿ ಕೊಡ್ತಕ್ಕಂತ ಬೆಳೆಗಳನ್ನೇ ಬೆಳ್ಕೊಂತ ಬಂದ್ವಿ. ಆಮೇಲೆ ಕಾಳುಮೆಣಸು ನಮ್ಮಲ್ಲಿ ಇದ್ದಿಲ್ಲ. ಕಾಳುಮೆಣಸು ಅದನ್ನ ನಾವು ಹಾಕಿದ್ವಿ, ತೆಂಗಿನ ಮರಗಳಿಗೆ ಹಾಕಿದ್ವಿ. ಸುಮಾರು ಒಂದೊಂದು ಮರಕ್ಕೆ 7-8 ಕೆಜಿ ಇಳುವರಿ ಬಂತು. ಅದನ್ನ ನೋಡಿ ನಾವು 3,000 ಗಿಡ ಕಾಳುಮೆಣಸು ಹಾಕಿದ್ವಿ. ನಮ್ದು ಹಾಕಿದ್ ನೋಡಿದ್ಮೇಲೆ ನಮ್ಮ ರಾಜ್ಯ ಸರ್ಕಾರದವ್ರು, ನಮ್ದೇ ಸಿರಮನಹಳ್ಳಿ ಇವರು, ನಮ್ಮ ದಾವಣಗೆರೆ ಮಿನಿಸ್ಟರ್ ಆಗಿದ್ರು ರವೀಂದ್ರನಾಥ್ ಅಂತಂದು, ನಮ್ಮ ಹಳ್ಳಿಗೆ ಕಾಳು ಮೆಣಸು ಬೆಳೆಗಾರರ ಸಂಘ ಅಂತ ಮಾಡಿ ನಮ್ಮ ಊರು ಇಡೀ ಊರಿಗೆ ಫ್ರೀಯಾಗಿ ಸೀಡ್ಸ್ ಗೊಬ್ಬರಗಳನ್ನೆಲ್ಲ ಕೊಟ್ಟು ನೀವು ಮಾಡ್ರಿ ಇಲ್ಲಿ ಕಾಳು ಮೆಣಸು ಅಂತಂದು ಹಾಕಿದ್ರು. ಎಲ್ಲರೂ ಮಾಡಿದ್ರು. ಕೆಲವರು ಸಕ್ಸಸ್ ಆದ್ರು, ಕೆಲವರು ಚೆನ್ನಾಗಿ ಬೆಳೆದಿಲ್ಲ, ಕೆಲವರು ಎಲ್ಲ ಇಲ್ಲಿಯವರೆಗೂ ಸುಮಾರು 20ನೇ ಇಸವಿ ತನಕಲ್ಲೂ ಚೆನ್ನಾಗಿ ಬೆಳೆದ್ರು. ಒಂದು 5-6 ಕುಟುಂಬದವ್ರು ಬಹಳ ಚೆನ್ನಾಗಿ ಬೆಳೆದ್ರು. ಮೊನ್ನೆ ಮಳೆಗಾಲ ಜಾಸ್ತಿ ಆದ್ಮೇಲೆ ನಮ್ದು ಹೋಯ್ತು, ಅವ್ರದ್ದು ಹೋಯ್ತು, ಎಲ್ಲ ಹೋಗ್ಬಿಟ್ಟು ಫಂಗಸ್ ಅಟ್ಯಾಕ್ ಆಗಿ. ಈ ತರ ನಾವು ಕೃಷಿಯಲ್ಲಿ ಅನೇಕ ಬೆಳೆಗಳು, ಸುವರ್ಣಗಡ್ಡೆ ಬೆಳೆದ್ವಿ, ಶುಂಠಿ ಬೆಳೆದ್ವಿ, ಆಮೇಲೆ ಅನೇಕ ತರದ ಫ್ಲವರಿಂಗ್ ಹೋದ್ವಿ, ಅದರಲ್ಲೂ ಬಹಳ ಚೆನ್ನಾಗಿ. ಅದು ಕನಕಾಂಬ್ರ ಎಲ್ಲವನ್ನು ಬೆಳೆದ್ವಿ. ಗುಲಾಬಿ ಬೆಳೆದ್ವಿ, ಡಚ್ ಗುಲಾಬಿ ಬೆಳೆದ್ವಿ, ಅದನ್ನು ಚೆನ್ನಾಗಾಯ್ತು. ಆಮೇಲೆ ಪಾಲಿಹೌಸ್ ಮಾಡಿದ್ವಿ 1/2 ಎಕರೆ, ಅದರಲ್ಲಿ ಕೆಲವು ಬೀಜೋತ್ಪಾದನೆ ಮಾಡಿದ್ವಿ. ಆಮೇಲೆ ಕ್ಯಾಪ್ಸಿಕಮ್ ಮಾಡಿದ್ವಿ, ಕ್ಯಾಪ್ಸಿಕಮ್ ಬಹಳ ಚೆನ್ನಾಗಿ ಬಂತು. ಸುಮಾರು 1.5 ವರ್ಷದ ತನಕ ನಿರಂತರವಾಗಿ ಆದಾಯ ಕೊಡ್ತು. 1/2 ಎಕರೆಗೆ 10 ಲಕ್ಷ ರೂಪಾಯಿವರೆಗೆ ಆದಾಯ ಕೊಡ್ತದ. ಅದು ಬಹಳ ಚೆನ್ನಾಗಿ ಬಂತು. ನಮ್ಮ ಜೊತೆಗೆ ನಾವು 2-3 ಹಾಕಿದ್ವಿ, ಎಲ್ಲರೂ ಸಕ್ಸಸ್ ಆದ್ರು. ದಾವಣಗೆರೆ ಸುತ್ತಮುತ್ತಲು ರೈತರು ಬಂದು ನಮ್ಮ ನೋಡ್ಕೊಂಡು ಹೋಗಿ ಅವರು ಹಾಕಿದ್ರು, ಅವರು ಚೆನ್ನಾಗಿ ಬೆಳೆದ್ರು ಎಲ್ಲರು. ಈ ತರ ಅನೇಕ ಸುಮಾರು 25-30 ಬೆಳೆಗಳನ್ನ ನಮ್ಮಲ್ಲಿ ಯಾರು ಸಾಂಪ್ರದಾಯಿಕವಾಗಿ ಬೆಳೀತಿದ್ದಲ್ಲ ಅಂತ ಬೆಳೆಗಳನ್ನ ನಾವು ಬೆಳೆದು ರೈತರಿಗೆ ನೀವು ಮಾಡ್ರಿ ಚೆನ್ನಾಗಿ ಆಗ್ತದೆ ಆದಾಯ ಅಂತಕ್ಕಂಥದ್ದು ತೋರಿಸಿದ್ವಿ. ಈಗ ಒಂದು 12 ಎಕರೆ ಅಡಿಕೆ ಇದೆ, 1.5 ಎಕರೆ 2 ಎಕರೆ ತೆಂಗು ಇದೆ, ಆಮೇಲೆ 6.5 ಎಕರೆ ದಾಳಿಂಬೆ ಈಗ ಮತ್ತೆ ಹೊಸ್ತಾಗೆ ಮಾಡಿದೀವಿ, ಈಗ ಈ ವರ್ಷ ನಾಟಿ ಮಾಡಿದೀವಿ. ಮತ್ತೆ 3 ಎಕರೆ ಪೇರ್ಲ ಮಾಡಿದೀವಿ, ಅದು ಈಗ 5 ವರ್ಷ ಆಯ್ತು. ಈ ಪೇರ್ಲ ಅದು ಒಳ್ಳೆ ಇಳುವರಿ ಕೊಡ್ತು, ಆದಾಯನು ಕೊಡ್ತಾ ಐತಿ, ಖರ್ಚು ಕಡಿಮೆ, ಆದಾಯ ಜಾಸ್ತಿ ಆಗ್ತಾ ಇದೆ. ಅದನ್ನು ನೋಡ್ಕೊಂಡು ನಮ್ಮೂರಲ್ಲಿ ಈಗ ಈ ವರ್ಷ 30 ಎಕರೆ ಪೇರ್ಲ ಮಾಡಿದ್ದಾರೆ. ನಮ್ಮ ಪೇರ್ಲ ನೋಡ್ಕೊಂಡು ಇದು ಚೆನ್ನಾಗಿದೆಯಪ್ಪ ಅಂತಂದು ಹಿಂಗೆ ಹೊಸ ಹೊಸ ತರದು ನಾವು ಮಾಡೋದು ಮಾಡ್ಕೊಂಡು ಅನೇಕ ರೈತರಿಗೆ ನಾವು ಮಾರ್ಗದರ್ಶನ ಕೊಡ್ಕೊಂತ ನಮ್ಮ ಇಲಾಖೆಯವರು ಬರ್ತಾ ಇದ್ದಾರೆ. ಕೃಷಿ ಇಲಾಖೆಯರು ಮತ್ತೆ ತೋಟಗಾರಿಕೆ ಇಲಾಖೆಯವರು, ತರಳಬಾಳು KVK ಅವರು ಯಾವಾಗ್ಲೂ ನಿರಂತರ ಸಂಪರ್ಕದಲ್ಲಿರ್ತಾರೆ. ನಮ್ಮನ್ನ ದಾವಣಗೆರೆ ಜಿಲ್ಲೆ ತೋಟಗಾರಿಕಾ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದು, ಸರ್ಕಾರದಿಂದ 10 ವರ್ಷ ಅಧ್ಯಕ್ಷರಾಗಿದ್ವಿ. ಆಮೇಲೆ SFAC ಕಮಿಟಿಗೆ ತಗೊಂಡಿದ್ರು ಸ್ಟೇಟ್ ಲೆವೆಲ್ನಲ್ಲಿ. ಅಂದ್ರೆ ನಾವು ಏನಾದ್ರು ವರದಿ ಕೊಡೋದಾದ ರೈತರ ಪರವಾಗಿ ಜಿಲ್ಲೆಗೊಬ್ಬರನ್ನ ಆರಿಸ್ಕೊಂತಾರೆ. ಅದರಲ್ಲಿ 3 ವರ್ಷ ನಾವು SFAC ಕಮಿಟಿಯಲ್ಲಿ ಮುಖ್ಯಮಂತ್ರಿಯವರ ಒಂದು ಇದರಲ್ಲಿ ನಾವು ಸಜೆಷನ್ ಕೊಟ್ಕೊಂತ ಬಂದ್ವಿ. ಆಮೇಲೆ ನಮ್ದು FPO ಅಂತ ಮಾಡಿದ್ವಿ ನಮ್ಮ ದಾವಣಗೆರೆಯಲ್ಲಿ. ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲನೇ FPO ನಮ್ದೇ ಹುಚ್ಚವನಹಳ್ಳಿಯಲ್ಲಿ ನಮ್ಮೂರ ಪಕ್ಕ ಹುಚ್ಚವನಹಳ್ಳಿಯಲ್ಲಿ ಮಾಡಿದ್ವಿ. ಅದು ಮೊಟ್ಟ ಮೊದಲನೇ ಆಗಿದ್ರಿಂದ ನಾವು ಬಹಳ ಅನೇಕ ತರದ ಎಫರ್ಟ್ಸ್ ಮಾಡ್ಕೊಂಡು ಅದನ್ನ ಸಕ್ಸಸ್ ಮಾಡಿದ್ವಿ. 5 ವರ್ಷದ ತನಕ ಚೆನ್ನಾಗಿ ಲಾಭದಾಯಕವಾಗಿ ಮಾಡಿದ್ವಿ. ಇದು ಸುತ್ತಮುತ್ತಲು ರೈತರಿಗೆ ಬಹಳ ಅನುಕೂಲ ಆಗ್ತಕ್ಕಂತ ಬಂತು. ಈಗ ಅದನ್ನ ನಮ್ಗೆ ಏಜ್ ಆಗಿದ್ರಿಂದ ಅದನ್ನ ಬೇರೆಯವರಿಗೆ ಬಿಟ್ಟುಕೊಟ್ವಿ. ಈಗ ಈ ತರ ಅನೇಕ ಸಂಘ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ವಿ. ನಮ್ಮ ಸಮಾಜದ ಕಾರ್ಯಗಳಲ್ಲಿ ಎಲ್ಲ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ಸಮಾಜದ ಅಧ್ಯಕ್ಷರಾಗಿದ್ದೀವಿ. ಎಲ್ಲ ಕಡೆಗೂ ನಾವು ನಿರಂತರ ಇದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲ್ಲೂ ನಾವು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಹಿಂಗೆ ಅನೇಕ ತರದ ಇದರಲ್ಲಿ ನಾವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಕೃಷಿಗೆ ಬರೋಕ್ಕಿಂತ ಮೊದಲು ನಿಮ್ಮ ಒಂದು ಜೀವನ ಹೇಗೆ ಇತ್ತು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಕೃಷಿಗೆ ಬರೋದಕ್ಕಿಂತ ಮುಂಚೆ ನಮಗೆ ಸಾಧಾರಣ ಕುಟುಂಬ, ನಮ್ದು ಸಾಮಾನ್ಯ ಕುಟುಂಬ, ಏನು ನಮ್ಗೆ ಅನ್ನ ಬಟ್ಟಿಗೆ ಏನು ತೊಂದರೆ ಇರಲಿಲ್ಲ, ಮಾಡ್ಕೊಂತಲೇ ಬರ್ತಾ ಇದ್ವಿ. ಅದೇ ತರನೇ ಇದ್ದು ಕೃಷಿಗೆ ಬಂದ್ಮೇಲೆ ನಮಗೆ ಒಳ್ಳೆ ಆದಾಯ ಆಗ್ತಾ ಇದೆ. ಆಮೇಲೆ ಅದರಿಂದ ಆದಾಯ ಗಳಿಸಿದ್ಮೇಲೆ ನ್ಯಾಷನಲ್ ಅವಾರ್ಡ್ ಲಾಸ್ಟ್ ಇಯರ್ ಅದ್ರ ಬಗ್ಗೆನೇ ಇದು ಮಿಲೇನಿಯರ್ ಫಾರ್ಮರ್ಸ್ ಅಂತಂದು ಅವಾರ್ಡ್ ಕೊಟ್ರು ನ್ಯಾಷನಲ್ ಅವಾರ್ಡ್. ನರೇಂದ್ರ ಮೋದಿಜಿ ಅವರು ಕೇಂದ್ರ ಸರ್ಕಾರದಿಂದ ಅವಾರ್ಡ್ ಆಯ್ತು. ಕಷ್ಟಪಟ್ಟು ಮಾಡಿದ್ರೆ ಕೃಷಿಯಲ್ಲಿ ನಿಜವಾಗ್ಲೂ ಎಂದೂ ಅದರಲ್ಲಿ ಫೇಲ್ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಅದು ಸಕ್ಸಸ್ ಆದೇ ಆಗ್ತೀವಿ. ಒಂದ್ ವರ್ಷ ಎರಡು ವರ್ಷ ತೊಂದರೆ ಆಗ್ತವೆ, ಆದ್ರೆ ನಾವು ಎದಿಗೊಂದಬಾರದು. ಅದನ್ನು ಮತ್ತು ಮೇಲೆ ಮೇಲೆ ಪ್ರಯತ್ನ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಕೃಷಿ ಎಂದೂ ಕೈ ಬಿಡಲ್ಲ, ಭೂತಾಯಿ ನಮ್ಮನ್ನೆಂದೂ ಕೈ ಬಿಡೋದಲ್ಲ. ಈ ಒಂದು ತರಹೇವಾರು ಕೃಷಿ ಬೆಳೆಗಳಲ್ಲಿ, ಕೃಷಿ ವಿವಿಧ ವೈವಿಧ್ಯತೆಗಳಲ್ಲಿ ಒಳಸುರುಗಳಿಗೆ ಬಂದ್ರೆ ರಾಸಾಯನಿಕದಿಂದ ನಿರ್ವಹಿಸ್ತಾ ಇದ್ದೀರಾ ಇಲ್ಲ ಸಾವಯವನೇ ಕ್ರಮವನ್ನ ಉಪಯೋಗಿಸಿಕೊಂಡು ಅಥವಾ ಈ ಕ್ರಮವನ್ನ ತಮ್ಮ ಜಮೀನಲ್ಲಿ ಅಳವಡಿಸಿಕೊಂಡು ಮುಂದುವರಿಸ್ತಾ ಇದ್ದೀರಾ ಸರ್? ಸರ್, ನಾವು ಮೊದ್ಲಿದ್ದಲು ರಾಸಾಯನಿಕ ಮೊದ್ಲು ಬಿಗಿನಿಂಗ್ ನಲ್ಲಿ ರಾಸಾಯನಿಕ ಬಹಳ ಕಡಿಮೆ ಇತ್ತು. ಇಳುವರಿ ಕಡಿಮೆ ಬರ್ತಾ ಇದ್ದುದ್ರಿಂದ ಇಲಾಖೆಯವರೆಲ್ಲ ರಾಸಾಯನಿಕ ಉಪಯೋಗಿಸ್ರಿ ಅಂತಂದ ಅನ್ನೋ ಒಂದು ಇದ್ರ ಮೇಲೆ ರಾಸಾಯನಿಕ ಉಪಯೋಗಿಸ್ಕೊಂತ ಬಂದ್ವಿ, ರಾಸಾಯನಿಕ ಗೊಬ್ಬರಗಳನ್ನ. ಅದ್ರಿಂದ ಇಳುವರಿ ಚೆನ್ನಾಗಿ ಬರಕ್ ಶುರುವಾದ್ವು. ಬರ್ತಾ ಬರ್ತಾ ಏನಾಯ್ತು, ನಮ್ ರಾಸಾಯನಿಕ ಜಾಸ್ತಿ ಉಪಯೋಗ ಮಾಡೋದ್ರಿಂದ ನಮ್ಮ ಭೂಮಿ ಚೌಳಾಗ್ತಾ ಬಂದ್ವು. ನಾವ್ ಎಷ್ಟೇ ರಾಸಾಯನಿಕ ಕೊಟ್ರು ಇಳುವರಿ ಮಾತ್ರ ಅಷ್ಟೇ ಬರ್ತಾ ಇತ್ತು, ಖರ್ಚು ಜಾಸ್ತಿ ಬರ್ತಾ ಇದ್ವು. ಆಮೇಲೆ ನಾವು ಏನ್ ಮಾಡಿದ್ವಿ, ಇದನ್ನ ಪರಿವರ್ತನೆ ಮಾಡ್ಲಿಕ್ಕಾಗಿ ನಮ್ಮ ದನಗಳು ಕಟ್ಕೊಂಡಿದ್ವಿ, ಗೊಬ್ಬರಗಳು ನಾವೇ ಮಾಡ್ಕೊಂತ ಬಂದ್ವಿ, ಎರೆಹುಳು ತೊಟ್ಟಿ ಮಾಡಿ ಎರೆಹುಳನ್ನ ಗೊಬ್ಬರನ ಅಪ್ಲೈ ಮಾಡ್ಕೊಂತ ಬಂದ್ವಿ. ಆಮೇಲೆ ಇತ್ತೀಚೆಗೆ ನಾವು 2003-04-05 ಇತ್ಲಾಗ ಜೀವಾಮೃತ, ಗೋಕೃಪಾಮೃತ ಅದನ್ನು ನಾವು ಒಳಸುರಿಯಾಗಿ ಕೊಟ್ಕೊಂತ ಬಂದ್ವಿ. ನಾವು ಈಗ ಅಲ್ಲಿ ಒಂದು 50-60% ವರೆಗೆ ನಾವು ಸಾವಯವ ಗೊಬ್ಬರಗಳನ್ನೇ ಉಪಯೋಗಿಸ್ತೀವಿ, ಇನ್ನೊಂದು 30% ರಾಸಾಯನಿಕ ಉಪಯೋಗಿಸ್ತೀವಿ. ಅನಿವಾರ್ಯ ಸಂದರ್ಭದಲ್ಲಿ ರಾಸಾಯನಿಕ ಉಪಯೋಗಿಸ್ತಾ ಇದೀವಿ. ಈಗ ಅಡಿಕೆ ಹೇಳಿದ್ರಿ, ಆಮೇಲೆ ದಾಳಿಂಬೆ ಹೇಳಿದ್ರಿ, ಆಮೇಲೆ ಇದು ಪೇರ್ಲೆ ಹೇಳಿದ್ರಿ. ಇದರಲ್ಲಿ ಈಗ ತಳಿಗಳಿಗೆ ಬಂದ್ರೆ ಅಡಿಕೆ ತಳಿ ಏನೋ ಸ್ಥಳೀಯವಾಗಿ ಸಿಗ್ತಕ್ಕಂತ ತಳಿನ, ಆಮೇಲೆ ಈಗ ದಾಳಿಂಬೆಗೆ ಬಂದ್ರೆ ಇದು ಯಾವ ತಳಿ, ಜೊತೆಗೆ ಈಗ ಪೇರ್ಲೆಯಲ್ಲಿ ಯಾವ ತಳಿ ಅಂತ ಸ್ವಲ್ಪ ಹೇಳಿ. ಅಡಿಕೆಯಲ್ಲಿ ನಮ್ಮ ಸ್ಥಳೀಯ ತಳಿಗಳನ್ನೇ, ಇಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಚನ್ನಗಿರಿ ಚಿತ್ರದುರ್ಗದಲ್ಲಿ ಏನ್ ಬೆಳಿತೀವಲ್ಲ ಇದನ್ನೇ ತಳಿ ನಾವು, ನಮಗೆ ಸಾಂಪ್ರದಾಯಿಕ. ಬೇರೆ ತಳಿ ಮಾಡಿದ್ವಿ, 3 ಎಕರೆ ಬೇರೆ ಕಡೆದ ಶಿವಮೊಗ್ಗದಿಂದ ತಂದು ಹಾಕಿದ್ವಿ. ಅದು ಇಡಿಮುಂಡಿಗೆ ರೋಗ ಬಿದ್ದು ಸುಮಾರು 100+ ರೈತರು ಅದು ಆ ಬೆಳೆ ಹೋಗ್ಬಿಟ್ವು. ಆ ಕಡೆ ಬೆಳೆ ಕಚ್ಚಲಿಲ್ಲ, ಆ ಬೀಜ ಸೂಟ್ ಆಗ್ಲಿಲ್ಲ ನಮ್ ನೆಲಕ್ಕೆ. ಹಂಗ ಆಗಿದ್ರಿಂದ ನಾವು ಸಾಂಪ್ರದಾಯಿಕವಾಗಿ ಇಲ್ಲೇ ಬೆಳಿತಕ್ಕಂತ ಲೋಕಲ್ ಬೀಜಗಳನ್ನೇ ಉಪಯೋಗಿಸ್ತಿದ್ದು, ಚೆನ್ನಾಗ್ ಬರ್ತಾ ಇದೆ, ಇಳುವರಿ ಚೆನ್ನಾಗ್ ಬರ್ತಾ ಇದಾವೆ. ಆಮೇಲೆ ದಾಳಿಂಬೆ ಭಗವ ಅಂತಕ್ಕಂತ ವೆರೈಟಿ ಮಾಡ್ತಾ ಇದೀವಿ. ಅದೇ ಒಂದ್ ಸ್ವಲ್ಪ ಅದೇ ಇರೋದು, ಅದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ತರಿಸಿ ನಾವು ಅದನ್ನೇ ಮಾಡ್ತಾ ಇದೀವಿ. ಭಗವ ತಳಿ ಮಾತ್ರ ಗುಜರಾತ್ ನಿಂದಲೇ ತರಿಸ್ತಾ ಇದೀವಿ ಅದನ್ನ, ಸಸಿಗಳನ್ನ. ಆಮೇಲೆ ಪೇರ್ಲ ಇದು ಮಾತ್ರ ತೈವಾನ್ ಪಿಂಕ್ ಅಂತಂದು, ಇದು ತಡಿತತೆ, ಒಳ್ಳೆ ರುಚಿಯಾದ ಹಣ್ಣು. ನಾವು ವಿಜಯವಾಡದಿಂದ ತಂದಿದ್ವಿ, ಆಂಧ್ರಪ್ರದೇಶ ವಿಜಯವಾಡ. ಅಲ್ಲಿ ಒಬ್ಬ ಒಳ್ಳೆ ದೊಡ್ಡ ಪ್ರಗತಿಪರ ರೈತರಿದ್ದಾರೆ, 50-60 ಎಕರೆ ಬರೀ ಇದನ್ನೇ ಸಸಿನೇ ಪೇರ್ಲ ಸಸಿ ಬೀಜೋತ್ಪಾದನೆ ಮಾಡ್ತಾ ಇದಾರೆ. ಅವರಿದ್ದಲ್ಲೇ ತಗೊಂಬಂದಿದ್ವಿ, ಒಳ್ಳೆ ತಳಿ, ಯಾವ್ದು ಬೆರಕೆ ಇರಲಿಲ್ಲ ಅದ್ರಲ್ಲಿ. ಚೆನ್ನಾಗಿ ಇಳುವರಿ, ಈಗ 5ನೇ ವರ್ಷ ನಮ್ದು ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಈಗ ಹಾಲಿ ಬರ್ತಾ ಇದೆ. ಏನು ಅದಕ್ಕೆ ರೋಗ ರುಜಿನ ಏನು ಕಾಣಿಸ್ಲಿಲ್ವಾ? ರೋಗ ಕೀಟಗಳು, ರೋಗ ರುಜಿನ ಬರ್ತಿದೆ ಕಡಿಮೆ. ವರ್ಷದಲ್ಲಿ ಒಂದ್ 2-3 ಸ್ಪ್ರೇ ತಗೊಳ್ತೀವಿ ಅಷ್ಟೇ, ಅದಕ್ಕೇನು ಬಹಳ ಯಥೇಚ್ಛವಾದ್ದೇನಿಲ್ಲ. ಅದಕ್ಕೆ ಸ್ವಲ್ಪ ಬಿಳಿ ಉಣ್ಣೆ, ಮೈಟ್ ಇದು ವೈಟ್ ಫ್ಲೈಸ್ ಇವೆರಡೇ ಅದ್ ಕಾವಳಿ ಬರೋದು, ಅದಕ್ಕೆಲ್ಲ ಇದು ಮಾಡ್ತೀವಿ. ಆಮೇಲೆ ಕವರ್ ಹಾಕ್ತಿವಿ ನಾವು, ಕವರ್ ಹಾಕೋದ್ರಿಂದ ಯಾವ ಕೀಟಗಳು ಹಾನಿ ಮಾಡೋದಿಲ್ಲ. ನಮ್ಮ ಒಂದು ಪೂರ್ವಜರು ಎಲ್ಲ, ಆಮೇಲೆ ಈ ಮಧ್ಯಂತರ ಒಂದು ಸಮಯದಲ್ಲಿ ಕೂಡ ನಮ್ಗೆ ಆಳುಗಳ ಒಂದು ಲಭ್ಯತೆ ಸ್ವಲ್ಪ ಕಡಿಮೆ ಇರೋದಕ್ಕೋಸ್ಕರ ಈ ಯಾಂತ್ರೀಕರಣಕ್ಕೆ ಎಲ್ಲ ಮಾರು ಹೋಗ್ತಾ ಇದ್ರು, ಮಾರು ಹೋಗಿದ್ದಾರೆ ಈಗ ಕೂಡ. ಸೊ ನೀವು ಯಾವ ರೀತಿಯಿಂದ ಆಳು ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಯಾವ ರೀತಿ ಮಾಡ್ತಾ ಇದ್ರಿ? ಆಳುಗಳ ನಿರ್ವಹಣೆ, ನಾವು ಕೃಷಿ ಬಂದಾಗ ಬೇಕಾದಷ್ಟು ಜನ ಆಳುಗಳು ಸಿಗ್ತಿದ್ರು, ಅವರೇ ನಮ್ಮ ಮನೆ ಹತ್ರ ಬಂದು ಕೆಲಸ ಕೊಡ್ರಿ ಅಂತ ಕೇಳ್ತಕ್ಕಂತ ಒಂದು ಸಂದರ್ಭ ಇತ್ತವಾಗ. ಈಗ ಬರ್ತಾ ಬರ್ತಾ 2005-2010 ಅಂತೂ ಆಳುಗಳದ್ದು ಬಹಳ ಕೊರತೆ ಆಗ್ತಾ ಇದೆ. ಇತ್ತೀಚೆಗೆ 4 ವರ್ಷದಿದ್ದಂತೂ ಆಳುಗಳು ಸಿಗ್ತಾನೆ ಇಲ್ಲ. ನಾವು ಪೂರ್ತಿ ಅವ್ರ ಮನೆ ಬಾಗಿಲು ಕಾದ್ರೂ ಬರೋದ್ ಕಷ್ಟ ಇದೆ. ಅವ್ರು ಕೇಳಿದಷ್ಟು ಕೂಲಿ ಕೊಡ್ಬೇಕು, ನಮ್ಗೆ ವರ್ಕೌಟ್ ಆಗ್ಲಿ ಬಿಡ್ಲಿ ಅವ್ರು ಕೇಳಿದಷ್ಟು ಕೊಟ್ರು ಮಾತ್ರ ಬರ್ತಾರೆ, ಇಲ್ಲದ್ರೆ ಬರೋದಿಲ್ಲ. ಅದು ಎಲ್ಲ ಗುತ್ತಿಗೆ ಕೊಡ್ಬೇಕು, ಕೂಲಿ ಅಂತ ಬರೋದಿಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೊಟ್ರು ಮಾತ್ರ ಬರ್ತಾರೆ. ಹಿಂಗಾಗಿ ಆಳುಗಳದ್ದು ಕೊರತೆ ಇದೆ. ಈಗ ನಾವೆಲ್ಲ ಅಡಿಕೆ ಸುಲಿಯಕ್ಕಾಗ್ಲಿ, ಬೆಳೆಗಳನ್ನ ಕೊಯ್ಲು ಮಾಡ್ಲಿಕ್ಕೆ, ಮೆಕ್ಕೆಜೋಳ ಕೊಯ್ಲು ಮಾಡ್ಲಿಕ್ಕೆ ಎಲ್ಲದಕ್ಕೂ ಯಾಂತ್ರೀಕರಣದಿಂದಲೇ ಮಾಡ್ತಾ ಇದೀವಿ, ತೂರೋದು ಪ್ರತಿಯೊಂದು. ಆಮೇಲೆ ನಮ್ಮ ಅಡಿಕೆ ಮಾತ್ರ ಪೂರ್ತಿ ಯಾಂತ್ರೀಕರಣ ಮಾಡ್ಕೊಂಡಿದೀವಿ, ಎಲ್ಲ ಬೇಯಿಸೋದು ಒಣಗಿಸೋದು ಎಲ್ಲ ಪೂರ್ತಿ ನಾವೇ ಮಾಡ್ತಾ ಇದೀವಿ. ಆ ಪೂರ್ತಿ ಯಾಂತ್ರೀಕರಣದಿಂದಲೇ ನಿರ್ವಹಿಸ್ತಿದ್ವಿ, ಪೂರ್ತಿ ಒಣಗಿಸೋದ್ರಿಂದಲೂ ಹಿಡಿದು ಯಾಂತ್ರೀಕರಣದಿಂದಲೇ ಮಾಡ್ತೀವಿ. ಈ ಕಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಯಾವ ರೀತಿಯಿಂದ ಸರ್, ಇದು ಮನುಷ್ಯರಿಂದ ತೆಗಿಸ್ತಿರೋ ಇಲ್ಲ ಕಳೆನಾಶಕ ಉಪಯೋಗಿಸ್ತೀರಾ? ಇಲ್ಲ, ಕಳೆಗಳ ನಿರ್ವಹಣೆ ಬಹಳ ದೊಡ್ಡ ತಲೆನೋವು ರೈತರಿಗೆ. ಆ ಕಳೆ ನಿರ್ವಹಣೆ ಮಾಡಲಿಕ್ಕೆ ಲೇಬರ್ಸ್ ಅಂತೂ ಬರೋದೇ ಇಲ್ಲ, ಯಾರು ಬರೋದಿಲ್ಲ, ಬಹಳ ಕಷ್ಟ. ಅದಕ್ಕೆ ನಾವು ಸಾಧ್ಯ ಆದ್ರೆ ಚಿಕ್ಕ ಬೆಳೆಗಳಿದ್ದಾಗ ಕೈಲಿಂದಲೇ ತೆಗಿಸ್ತೀವಿ ಅದು. ಆಮೇಲೆ ಇದು ರೋಟೋವೇಟ್ರಿ ಇದ್ದ ಇದು ಮಾಡ್ತೀವಿ. ಆಮೇಲೆ ಇದನ್ನ ಯಾವ್ದು ಮಿಷಿನ್ಗಳಿದ್ದ ಹೊಡಿತೀವಿ, ವೀಡ್ ಕಟರ್ನಿದ್ದ ನಿರ್ವಹಣೆ ಮಾಡ್ತೀವಿ. ಅನಿವಾರ್ಯ ಸಂದರ್ಭ ಇದ್ದಾಗ ಮಾತ್ರ, ಅಡಿಕೆ ಕೆಡವಕ್ಕಾದ್ರೆ ಮಾತ್ರ ಕಳೆನಾಶಕ ಹೊಡಿತೀವಿ. ಅದು ತಪ್ಪು, ಅದು ಹೊಡಿಕೊಡ್ದು, ಆದ್ರೂ ಅನಿವಾರ್ಯ ಅಂತ ಸಂದರ್ಭದಲ್ಲಿ ಮಾತ್ರ ಒಂದೊಂದು ಸರ್ತಿ ನಾವು ಉಪಯೋಗ ಮಾಡ್ತಾ ಇದೀವಿ. ಅದು ತಪ್ಪು, ಅದು ಮಾಡಲೂಬಾರದು ಅನ್ನೋದು ಇದೆ. ಈಗ ಅಡಿಕೆ ಸಿಪ್ಪೆ ಏನು ನಾವು ಬಿಸಾಕಿ ಕಂಪ್ಲೀಟ್ ಆಗಿ ರೋಡಿಗೆ ಹಾಕಿ ಎಲ್ಲ ಬೆಂಕಿ ಹಚ್ತಾರೆ ಈಗ ಸಾಮಾನ್ಯಗೆ ಎಲ್ಲೋದ್ರು. ನಾವು ಅದನ್ನ ಪದ್ಧತಿ ಏನ್ ಮಾಡಿದ್ವಿ ಅಂದ್ರೆ, ಅಡಿಕೆ ಸಿಪ್ಪೆ ಬೇರೆಯವರಿಗೆ ತಂದು ನಮ್ ಕಣಕ್ ಕೆಡವ್ರಪ್ಪ, ನೀವೊಂದು 100 ರೂಪಾಯಿ ತಗೊಂಡು ಹೋಗ್ರಿ ಕೆಡವಿದ್ಕೆ ಅಂತಂದು ಹೇಳಿ, ನಮ್ದು ಅಲ್ದಲೆ ಬೇರೆಯವ್ರದ್ದು ನಮ್ ಕಣಕ್ ತರಿಸಿ ಅದಕ್ಕೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ನಮ್ ದನಿ ಗೊಬ್ಬರ, ಡಿಕಂಪೋಸರ್, ಜೈವಿಕ ಗೊಬ್ಬರಗಳನ್ನೆಲ್ಲ ಹಾಕಿ ಅದನ್ನ ಡಿಕಂಪೋಸ್ ಮಾಡಿ ಅದನ್ನ ಬಳಸ್ತಾ ಇದೀವಿ. ಅದನ್ನ ನೋಡ್ಕೊಂಡು ನಮ್ಮ ಇಡೀ ಊರೇ ಎಲ್ಲ ಮಾಡ್ತಾ ಇದಾರೆ. ಈಗ ಯಾರು ಅಡಿಕೆ ಸಿಪ್ಪೆ ವೇಸ್ಟ್ ಮಾಡ್ತಾ ಇಲ್ಲ, ಅಡಿಕೆ ಅದ್ರನ್ನ ಮರುಪಯೋಗ ಮಾಡ್ಕೊಂಡು ಗೊಬ್ಬರಗಳು ಮಾಡ್ಕೊಂತ ಇದಾರೆ. ಅದರಿಂದ ಎಲ್ಲರಿಗೆ ಹೆಲ್ಪ್ ಆಗ್ತಾ ಇದಾವೆ. ಈ ಮಣ್ಣಿನ ಒಂದು ನಿರ್ವಹಣೆಗೆ ಬಂದ್ರೆ, ಏನು ವರ್ಷ ವರ್ಷ ಇಲ್ಲ ಒಂದು ವರ್ಷ ಬಿಟ್ಟು ಇನ್ನೊಂದು ವರ್ಷಕ್ಕೆ ಮಣ್ಣು ಪರೀಕ್ಷೆ ಮಾಡೋದಾಗ್ಲಿ, ಆಮೇಲೆ ನೀರಿನ ಒಂದು ನಿರ್ವಹಣೆಗೆ ಬಂದು ನೀರು ಪರೀಕ್ಷೆ ಮಾಡೋದಾಗ್ಲಿ, ಇದು ಮಾಡಿಸ್ತಾ ಇದ್ದೀರಾ ಸರ್ ತಾವು? ನೀರು ಪರೀಕ್ಷೆ 3 ವರ್ಷಕ್ಕೆ 4 ವರ್ಷಕ್ಕೊಂದ್ಸರಿ ಮಾಡಿಸ್ತಾ ಇದೀವಿ. ಮಣ್ಣು ಪರೀಕ್ಷೆ 2 ವರ್ಷಕ್ಕೊಂದ್ಸರಿ ಮಾಡಿಸ್ತಾ ಇದೀವಿ. ನಮ್ ತರಳಬಾಳು ಕೆವಿಕೆನಲ್ಲೇ ಮಾಡಿಸ್ತಾ ಇದೀವಿ. ಅವ್ರ ಮಾರ್ಗದರ್ಶನ ಯಾವ್ದು ಕೊರತೆ ಇದೆ ಅನ್ನೋದು ನೋಡ್ಕೊಂಡು ನಾವು ಮಾಡ್ತಾ ಇದೀವಿ. ಸಾಮಾನ್ಯ ನಮ್ ರೈತರು ಅದೊಂದು ತಪ್ಪು ಮಾಡ್ತಾ ಇದೀವಿ. ನಾವು ಮಣ್ಣು ಪರೀಕ್ಷೆ ಮಾಡ್ದಲೆ ಅದಕ್ಕೆ ಭೂಮಿಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಗೊತ್ತಿಲ್ದಲೆ ಸುಮ್ಮನೆ ಒಂದು ಅಂದಾಜಿನ ಮೇಲೆ ಕೊಡ್ತೀವಿ. ಅದರಿಂದ ಭೂಮಿ ಅನೇಕ ವಿಧದಿಂದ ತೊಂದರೆನೂ ಅನುಭವಿಸ್ತದೆ. ಅದನ್ನ ಮಣ್ಣು ಪರೀಕ್ಷೆ ಮಾಡಿ ನಾವು ರಾಸಾಯನಿಕ ಕೊಡೋದು ಬಹಳ ಒಳ್ಳೇದು ಅಂತ ಮಾಡ್ತಾ ಇದೀವಿ. ಈಗ ಎಲ್ಲ ಅದನ್ನ ಮಣ್ಣು ಪರೀಕ್ಷೆ ಮಾಡಿ ಗೊಬ್ಬರ ಕೊಡ್ತಾ ಇದೀವಿ. ಆಮೇಲೆ ಈಗ ಮಾಗಿ ಉಳುಮೆ ಮಾಡೋದು ಬೇರೆ ಒಂದು ಕೆಲಸಕ್ಕೆ ಎತ್ತುಗಳನ್ನ ಉಪಯೋಗಿಸ್ತೀರಾ ಇಲ್ಲ ಟ್ರ್ಯಾಕ್ಟರ್? ಎತ್ತುಗಳು ಉಪಯೋಗಿಸ್ತಾ ಇಲ್ಲ, ಬರೀ ಟ್ರ್ಯಾಕ್ಟರ್ಗಳ ಮುಖಾಂತರನೇ ಕಲ್ಟಿವೇಷನ್ ಎಲ್ಲ ಮಾಡ್ತಾ ಇದೀವಿ. ಈಗ ಎತ್ತುಗಳು ಮಾಡ್ಲಿಕ್ಕೆ ನಮಗೆ ಬಹಳ ಆಸಕ್ತಿ ಇದೆ, ಆದ್ರೆ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ, ಲೇಬರ್ ಸಿಗ್ತಾ ಇಲ್ಲ, ಅದೇ ಬಂದಿರೋದು ಪಜೀತಿ. ಈಗ ನಮ್ಗೇನು ಜೀವಾಮೃತ ಮಾಡ್ಲಿಕ್ಕೆ ಮಾತ್ರ 2 ಗೀರ್ತಳಿ ಹಸುಗಳನ್ನ ಸಾಕಿದೀವಿ, ಎಮ್ಮೆ ಸಾಕಿದೀವಿ. ಅದರಿಂದ ಬಂದು ಸಗಣಿಯಿಂದ ನಾವು ಗೋಕೃಪಾಮೃತ ಆಗ್ಲಿ ಮತ್ತೆ ಜೀವಾಮೃತ ಆಗ್ಲಿ ಎಲ್ಲವನ್ನು ಮಾಡ್ತಾ ಇದೀವಿ ಈಗ ಅಲ್ಲಿ. ಆಮೇಲೆ ಈಗ ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ಯಾವ ರೀತಿಯಿಂದ ತಾವು ಡ್ರಿಪ್ ಮುಖಾಂತರನ ಇಲ್ಲ ಸ್ಪ್ರಿಂಕ್ಲರ್ ಮುಖಾಂತರನ ಹೇಗೆ ಈಗ ಸದ್ಯ ಸರ್? ಮೊದ್ಲೆಲ್ಲ ಹಾಯ್ ನೀರು ಉಪಯೋಗಿಸ್ತಾ ಇದ್ವಿ, ಪೂರ್ತಿ ಕಾಲುವೆ ಮುಖಾಂತರ ಇಡೀ ಹೊಲಕೆ ಹಾಯಿಸ್ತಾ ಇದ್ವಿ. ನಮ್ದು ತೋಟಗಳು ಜಾಸ್ತಿ ಹಾಕಿಂತ ಬಂದಾಗ ನೀರಿನ ಕೊರತೆ ಆಗ್ತದೆ, ಕೊರತೆ ಆಗ್ತದೆ. ಆಮೇಲೆ ಏನು ನಾವು ಡ್ರಿಪ್ ಮಾಡಿಸಿದ್ವಿ ಎಲ್ಲ ಪ್ರತಿಯೊಂದಕ್ಕೂ ಡ್ರಿಪ್ ಮುಖಾಂತರ ಎಷ್ಟು ಬೇಕೋ ಅಷ್ಟೇ ನಾವು ನಿರ್ವಹಣೆ ಮಾಡ್ಕೊಂತ ಬಂದಿದೀವಿ. ಇಲ್ಲದ್ರೂ ಆಗೋದಿಲ್ಲ, ನೀರು ನಿರ್ವಹಣೆ ಮಾಡೋಕ್ಕಾಗಲ್ಲ. ನಮಗೂ 3-4 ಕಿಲೋಮೀಟರ್ ದೂರದಿದ್ದ 2-3 ಕಡೆ ನೀರಿನ ಸೌಲಭ್ಯ ಒದಗಿಸ್ಕೊಂಡಿದೀವಿ. ಕೆರೆಗಳು ಇದಾವೆ, ಅಲ್ಲಿ ಜಲ ಚೆನ್ನಾಗಿದ್ದ ಹತ್ರ ಬೋರ್ ಹಾಕ್ಸ್ಕೊಂಡು ಅಲ್ಲಿ ತಂದಿದೀವಿ. ಮತ್ತೆ ಚಾನಲ್ನಿದ್ದಲೂ ನೀರನ್ನ ಕೆಲವು ಟೈಮ್ ಎಲ್ಲ ಇದು ಮಾಡಿ 6-7 ಕಿಲೋಮೀಟರ್ ದೂರದಿದ್ದ ನೀರು ತಂದು ಅದನ್ನು ನಿರ್ವಹಣೆ ಅನಿವಾರ್ಯ ಪ್ರಸಂಗದಲ್ಲಿ ಅದನ್ನು ನಿರ್ವಹಣೆ ಮಾಡ್ತಾ ಇದೀವಿ. ಹಿಂಗೆ ಒಟ್ಟು ಬೆಳೆ ಉಳಿಸ್ಕೊಳ್ಳಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು, ನೀರು ನಿರ್ವಹಣೆ ಮಿತವಾಗಿ ಉಪಯೋಗಿಸಿ ನಾವು ನಿರ್ವಹಣೆ ಮಾಡ್ತಾ ಇದೀವಿ. ನಾವು ಹೊರದೇಶಕ್ಕೆ ಎಲ್ಲ ಇಸ್ರೇಲ್ ಅಲ್ಲೆಲ್ಲ ಹೋಗಿದ್ವಲ್ಲ, ಹೋದಾಗ ನಮಗೆ ನೀರಿನ ಬಗ್ಗೆ ಬಹಳ ಇದ್ ಮಾಡಿಕೊಟ್ರು. ಅಲ್ಲಿ ಒಬ್ರು ಸೈಂಟಿಸ್ಟ್ ಜಾನ್ ದೀರ್ ಅಂತ ಒಬ್ಬ ಸೈಂಟಿಸ್ಟ್ ನಮಗೆ ಸಿಕ್ಕರು. ನಾವು ಕರ್ನಾಟಕದವರು ಅಂದ್ಕೊಟ್ಲೆ ಅವ್ರು ಹೇಳಿದ್ರು, ನಾವು ದಾವಣಗೆರೆ ಜಿಲ್ಲೆಗೆ ಒಂದು 15 ದಿನ ಪ್ರವಾಸ ಮಾಡಿದ್ವಿ ಅಂತಂದು ಹೇಳಿದ್ರು. ಅದೇ ನಮಗೆ ಬಹಳ ಆಶ್ಚರ್ಯ ಆಯ್ತು. ನಾವು ದಾವಣಗೆರೆ ಜಿಲ್ಲೆಯವರೇ ಅಂದಾಗ ಅವ್ರು ಹೇಳಿದ್ರು, ನಿಮ್ಮ ಭದ್ರಾ ಕಾಲುವೆನ 83-84 ಸರ್ವೆ ಮಾಡಿದ್ವಿ, ಅದೊಂದು ಭದ್ರಾ ರಿಸರ್ವಾಯರ್ ಏನಿದೆಯಲ್ಲ ಅದೊಂದ್ರಿದ್ದ ನಿಮ್ಮ ಅರ್ಧ ಕರ್ನಾಟಕ ನೀರಾವರಿ ಮಾಡಬಹುದು. ಆದ್ರೆ ನಿಮ್ಮಲ್ಲಿ ನಾವು ವರದಿ ಕೊಟ್ಟಿದ್ದೀವಿ, SM ಕೃಷ್ಣ ಅವರಿದ್ದಕ್ಕಿಂತ ಮುಂಚೆ ಕೊಟ್ಟಿದ್ದೀವಿ, ಆದ್ರೆ ಅದನ್ನ ಪ್ರತಿಷ್ಠಾಪನೆ ಮಾಡಿಲ್ಲ ಅನ್ನೋದು ಗೊತ್ತಾಯ್ತು ನಮಗೆ. ಬಹಳ ಬೇಸರ ಸಂಗತಿ, ನಿಮಗೆ ನೀರಿದೆ ಬೆಳೆ ತೆಗೆಯ ವಿಧಾನ ಗೊತ್ತಿಲ್ಲ ಅಂತಂದು ಹೇಳಿದ್ರು. ನಮ್ಗೆ ಅದು ನಿಜವಾಗ್ಲೂ ಬಹಳ ಮಾನಸಿಕ ನೋಡ್ರಿ, ಇಷ್ಟು ನೀರಿದ್ರು ನಾವು ಬಳಕೆ ಮಾಡ್ಕೊಂತಿಲ್ಲ. ಅಲ್ಲಿ ಇಸ್ರೇಲ್ ಕೃಷಿಯಲ್ಲಿ ನೀರಿಲ್ಲ, ಹನಿ ಹನಿ ಹನಿನು ಬಂಗಾರನೇ ಅವ್ರಿಗೆ, ಮಣ್ಣು ಸರಿ ಇಲ್ಲ, ಲೇಬರ್ಸ್ ಇಲ್ಲೇ ಇಲ್ಲ, ಜನನೇ ಇಲ್ಲ. ಇಂಥದ್ರಲ್ಲಿ ಇಡೀ ಪ್ರಪಂಚಕ್ಕೆ ಆಧುನಿಕವಾದ ಕೃಷಿ ಮಾಡ್ತಾ ಇದಾರೆ. ಪ್ರತಿಯೊಂದು ತಂತ್ರಜ್ಞಾನ ಉಪಯೋಗಿಸಿ ಅತ್ಯಧಿಕ ಇಳುವರಿ ತೆಗಿತಾ ಇದಾರೆ. ಆದ್ರೆ ನಮಗ್ ತಿಳಿಯೋದು ಅವರ ಒಂದು ವಿಧಾನ ಅಳವಡಿಸಲಿಕ್ಕೆ ಇನ್ನೂ ಒಂದು 50-100 ವರ್ಷ ಬೇಕನ್ನೋ ನಮ್ಮ ಸರ್ಕಾರ ಮಟ್ಟದಲ್ಲಿ ಅದ್ರ ಬಗ್ಗೆ ಯಾರು ತಗೊಳ್ತಾ ಇಲ್ಲ. ಅದ್ರ ಬಗ್ಗೆ ಏನು ವಿಷಯ ಪ್ರಸ್ತಾಪನೆ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡಕ್ ಮುಂದೆ ಬರ್ತಾ ಇಲ್ಲ. ಇದು ನಮಗೆ ನಿಜವಾಗ್ಲೂ ದೈವನೇ ನಮ್ಗೆ ವಿಕೋಪಕ್ಕೆ ಹೋದಂಗೆ. ಇದು ಇಸ್ರೇಲ್ ಪ್ರವಾಸ ಅಂತ ಹೇಳಿದ್ರಿ ಸರ್, ಇದು ಯಾವ ರೀತಿಯಿಂದ ಜಿಲ್ಲೆಯಿಂದ ಆಯ್ಕೆ ಮಾಡ್ಕೊಂಡು ಹೋದ್ರ ಅಥವಾ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಮಾಡಿದ್ರ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಯಾವ ರೀತಿಯಿಂದ? ಇಲ್ಲ, ಇದು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಮಾಡಿದ್ರು. ನಮ್ಮ ರಾಜ್ಯದಿಂದ 13 ಜನ ಕೃಷಿಕರನ್ನ ಇಸ್ರೇಲ್ ಕಳಿಸಿದ್ರು, ಅದನ್ನೆಲ್ಲ ನೋಡ್ಕೊಂಡ್ ಬಂದ್ವಿ. ಆಮೇಲೆ ನಾವು ನಮ್ಮ ವೈಯಕ್ತಿಕವಾಗಿ ಬೇರೆ ಸಂಘ ಸಂಸ್ಥೆಯಿಂದ ಬೇರೆ ಕಡೆಗೆಲ್ಲ ಹೋಗಿ ಬಂದ್ವಿ. ಅಲ್ಲೂ ಚೆನ್ನಾಗಿ ನೋಡ್ಕೊಂಡು ಚೀನಾ ಮತ್ತೆ ಬೇರೆ ಬೇರೆ ದೇಶ ನೋಡ್ಕೊಂಡ್ ಬಂದಿದ್ದೀವಿ. ಎಲ್ಲ ಕಡೆಗೆ ತಂತ್ರಜ್ಞಾನ ಬಹಳ ಅತ್ಯಾಧುನಿಕ ತಂತ್ರಜ್ಞಾನ ಉಪಯೋಗಿಸಿದ್ದಾರೆ, ವೈಜ್ಞಾನಿಕ ತಂತ್ರಜ್ಞಾನ ಉಪಯೋಗಿಸಿದ್ದಾರೆ, ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಚೀನಾದಲ್ಲಂತೂ ಬೇಕಾದಷ್ಟು ಜನನು ಸವಲತ್ತು ಐತಿ, ಆರ್ಥಿಕವಾಗಿ ಚೆನ್ನಾಗಿದ್ದಾರೆ. ಪ್ರತಿಯೊಬ್ರು ಕೆಲಸ ಇಲ್ದಲೇ ಅವ್ರು ಯಾರು ಜೀವನ ಮಾಡಲ್ಲ. ಒಬ್ಬ ಕುರುಡಿಗೂ ಕೆಲಸ ಐತಿ, ಕಿವಿ ಕೇಳ್ದನ್ಗೂ ಕೆಲಸ ಐತಿ, ಒಬ್ಬ ಕುಂಟಿಗೂ ಕೆಲಸ ಕೊಟ್ಟಿದ್ದಾರೆ. ಅಷ್ಟು ಅಳವಡಿಸಿಕೊಂಡು ಇವತ್ತು ಪ್ರಪಂಚದಲ್ಲಿ ಅತ್ಯುನ್ನತವಾದ ಒಂದು ಸ್ಥಾನ ಗಳಿಸಿದಾರೆ ಅವರು. ಯಾವುದೇ ಒಂದು ಪ್ರಾಡಕ್ಟ್ ತಯಾರು ಮಾಡೋದ್ರಲ್ಲಿ ನಮ್ಮಲ್ಲಿ ಜನ ಇದೀವಿ, ಎಲ್ಲದು ಇದ್ದು ಸಂಪನ್ಮೂಲ ಇದೆ, ಎಲ್ಲ ಇದೆ. ಅದ್ರ ಬಳಕೆ ಮಾಡ್ಕೊಂತಕ್ಕಂತ ವಿಧಾನ ನಮ್ಮಲ್ಲಿ ಇಲ್ಲ. ಇದು ನಿಜವಾಗ್ಲೂ ನಮ್ಮ ರಾಜಕೀಯದವರು ಇದನ್ನ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ ಇದು. ಈಗ ತಮಗೆ ತಮ್ಮ ಒಂದು ಕೃಷಿಯಲ್ಲಿ ಸಾಧನೆ ಮಾಡಿದಕ್ಕೆ ಜಿಲ್ಲಾ ಮಟ್ಟದ್ದು, ತಾಲೂಕಾ ಮಟ್ಟದ್ದು, ರಾಜ್ಯ ಮಟ್ಟದ್ದು ಮತ್ತು ರಾಷ್ಟ್ರೀಯ ಮಟ್ಟದ್ದು ಒಂದು ಪ್ರಶಸ್ತಿ ಕೂಡ ತಮಗೆ ಲಭಿಸಿದೆ ಅಲ್ವಾ ಸರ್? ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ತಾಲೂಕಿಂದ. ನಮಗೆ ಮೊದ್ಲು ಇಲ್ಲೇ ಸ್ಥಳೀಯವಾಗಿ ತಾಲೂಕಿನಲ್ಲಿ ಪ್ರಶಸ್ತಿಗಳು ಬಂದ್ವು ನಮ್ ದಾವಣಗೆರೆ ತಾಲೂಕು. ಆಮೇಲೆ ಜಿಲ್ಲಾ ಪ್ರಶಸ್ತಿ ಅರಿಶಿನ ಬೆಳೆಯೋದ್ರಿಂದ ಹಿಡಿದು ಕೆಂಪು ಬಾಳೆ ಬೆಳೆಯೋದ್ರಿಂದ ಹಿಡಿದು ಪ್ರತಿಯೊಂದು ಒಂದೊಂದು ಬೆಳೆ ಬೆಳೆದಾಗ್ಲೂ ಇಲಾಖೆಯವರು ಬರ್ತಿದ್ರು, ಅದನ್ನ ಗುರುತಿಸಿದ್ರು, ಅದು ಅತ್ಯಧಿಕ ಇಳುವರಿ ತೆಗೆದ್ ನೋಡಿ ಅದು ಪ್ರಶಸ್ತಿಗೆ ನಾವು ಭಾಜನ ಮಾಡಿಕೊಳ್ತಿದ್ರು. ಆಮೇಲೆ ಜಿಲ್ಲಾ ಪ್ರಶಸ್ತಿಗಳು ಬಂದ್ವು, ಜಿಲ್ಲಾ ಕೃಷಿಕ ಪ್ರಶಸ್ತಿ ಬಂತು, ಆಮೇಲೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದ್ವು, ಆಮೇಲೆ ಎಲ್ಲಾ ಯೂನಿವರ್ಸಿಟಿಯರು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ನಮಗೆ. ಕರ್ನಾಟಕ ಯೂನಿವರ್ಸಿಟಿಯರ್ ಆಗ್ಲಿ, ಬೆಂಗಳೂರು ಯೂನಿವರ್ಸಿಟಿಯರ್ ಆಗ್ಲಿ, ರಾಯಚೂರು ಯೂನಿವರ್ಸಿಟಿ, ಬಾಗಲಕೋಟೆ, 4 ಯೂನಿವರ್ಸಿಟಿಯರು ಸೇರಿ ನಮಗೆ ಪ್ರಶಸ್ತಿಗಳನ್ನ ಲಭಿಸಿದ್ರು. ಆಮೇಲೆ ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ 17ರಲ್ಲಿ ನಮಗೆ ಲಭಿಸ್ತು. ಆಮೇಲೆ ಆಲ್ ಇಂಡಿಯಾ ಲೆವೆಲ್ನಾಗೆ ಸ್ಟೇಟ್ ಬೆಸ್ಟ್ ಫಾರ್ಮರ್ ಅಂತಂದು ಒಂದು ಇದರಿದ್ದ ಹೈದರಾಬಾದ್ನಲ್ಲಿ ಸಿಕ್ತು. ಆಮೇಲೆ ಲಾಸ್ಟ್ ಇಯರ್ 23 ಡಿಸೆಂಬರ್ನಲ್ಲಿ ನ್ಯಾಷನಲ್ ಅವಾರ್ಡ್ ಆಯ್ತು ನಮಗೆ. ಮೋದಿಜಿ ಅವರ ಒಂದು ಕನಸಿನ ಒಂದು ಪ್ರಶಸ್ತಿ ಅದು, ಅದನ್ನ ಅವಾರ್ಡ್ ಆಯ್ತು. ಮಿಲಿಯನಿಯರ್ ಫಾರ್ಮರ್ ಆಫ್ ಇಂಡಿಯಾ ಅಂತಂದು ಅದನ್ನು ಪ್ರಶಸ್ತಿಗೆ ಭಾಜನರಾದ್ವಿ. ಇದು ರಾಜ್ಯದಿಂದ ನಿಮ್ಮೊಬ್ಬರನ್ನೇ ಆಯ್ಕೆ ಮಾಡಿದ್ರೆ ಹೇಗೆ ಸರ್ ಇದು? ಇಲ್ಲ, 12 ಜನ ರಾಜ್ಯ ಮಟ್ಟದಿಂದ 12 ಜನ ಆಯ್ಕೆ ಮಾಡಿದ್ರು. ಕರ್ನಾಟಕದಿಂದ ಇಬ್ಬರು ಮಾಡ್ಕೊಂಡು ನಾವು ಒಬ್ರು ಅದರಲ್ಲಿ ಆಯ್ಕೆ ಆಗಿದ್ವಿ. ಇದು ಎಷ್ಟು ಸರ್, ಇದು ಯಾವ ಒಂದು ಸಾಧನೆ ನೋಡ್ಕೊಂಡ್ ಬಿಟ್ಟು ಈಗ ಅರಿಶಿಣಕ್ಕೆ ಅಂತ ಹೇಳಿದ್ರಿ, ಆಮೇಲೆ ಕೃಷಿ ಪಂಡಿತ ಪ್ರಶಸ್ತಿಗೂ ಇದು ಅಂತಂದ್ರೆ ನಿಮ್ಮ ಒಂದು ಸಾಧನೆಗೆ ಕೃಷಿ ಪಂಡಿತ ಪ್ರಶಸ್ತಿ ಲಭಿಸ್ತು. ಇದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬರ್ಬೇಕಾದ್ರೆ ಏನು ಸಾಧನೆ ಅವರು ಗಣನೆಗೆ ತೆಗೆದುಕೊಂಡ್ರು ಸರ್? ಇದು ಏನಂದ್ರೆ ವ್ಯವಸಾಯದಲ್ಲೂ ಅತ್ಯಧಿಕ ಉತ್ಪಾದನೆ ಮಾಡಬಹುದು, ಲಾಭ ಗಳಿಸಬಹುದು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಬೆಳೆದಿರ್ತಕ್ಕಂತ ಬೆಳೆಗಳನ್ನ ಹೆಂಗ ಆರ್ಥಿಕವಾಗಿ ಎಷ್ಟು ಸಂಪನ್ಮೂಲ ಒದಗಿಸಿದಾವೆ, ಲಾಭ ಆಗಿದೆ ಅನ್ನೋದನ್ನ ನಮ್ಮ KVK ಅವರು ಅವರೆಲ್ಲ ವರದಿ ಕೊಡ್ತಿದ್ರು ರಾಜ್ಯ ಸರ್ಕಾರಕ್ಕೆ. ನಮ್ಮ ಕೃಷಿ ಇಲಾಖೆಯರು ತೋಟಗಾರಿಕೆ ಇಲಾಖೆಯರು ಅದನ್ನ ಪರಿಗಣಿಸಿ ಇದರಲ್ಲೂ ಚೆನ್ನಾಗಿ ದುಡಿಬಹುದು ರೈತ ಅದನ್ನು ಎದಿಗೊಂದದ್ ಬೇಕಲ್ಲ ಇದರಲ್ಲೂ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡಿಬಹುದು ಅಂತಕ್ಕಂತ ಒಂದು ಸಾಧನೆ ಗುರುತಿಸಿ ನಮಗೆ ಎಲ್ಲ ಕೃಷಿ ಪ್ರತಿಯೊಂದು ತೋಟಗಾರಿಕೆ ಮತ್ತು ಕೃಷಿ ಎರಡನ್ನು ಪರಿಗಣನೆ ಮಾಡಿ ಈ ಪ್ರಶಸ್ತಿಯನ್ನು ಕೊಡಿಸಿದ್ರು. ಮತ್ತೆ ಈಗ ಮುಂದಿನ ಯೋಜನೆಗಳ ಬಗ್ಗೆ ಯಾಕಂದ್ರೆ ತಾವು ಪ್ರಗತಿಪರ ರೈತರು ಮತ್ತೆ ಪ್ರಗತಿಪರ ಚಿಂತಕರು ಕೂಡ ಅಂದ್ರೆ ಏನಾದ್ರೂ ಏನು ಹೊಸದಾಗಿ ಮಾಡ್ತಾ ಇರಬೇಕು ಅಲ್ಲ ಒಟ್ಟಾರೆ ಒಂದು ಅದರಿಂದ ವರಮಾನ ಸಿಗ್ಬೇಕು ನಮಗೆ ಒಂದು ತಿಂಗಳು ಕೂಡ ಯಾವುದೇ ರೀತಿಯಿಂದ ವರಮಾನ ಇಲ್ಲದೆ ಇರಬಾರದು ಆ ರೀತಿಯಿಂದ ಸತತವಾಗಿ ಏನ್ ಹೇಳ್ತೀವಿ ನಾವು ಸುಸ್ಥಿರವಾಗಿ ವರಮಾನಕ್ಕೆ ಬರಬೇಕು ನಮ್ಮ ರೈತರಿಗೆ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೂ ಹೇಳಿದಿರಾ ಮತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರು ಕೂಡ ನೀವು ಏನು ಮಾಡಿರುವಂತ ಒಂದು ಸಾಧನೆಯನ್ನ ಅವರು ಅಳವಡಿಸಿಕೊಂಡು ಅವರು ಕೂಡ ಒಳ್ಳೆಯ ಒಂದು ಜೀವನ ಸಾಗಿಸ್ತಾ ಇದ್ದಾರೆ. ಮುಂದಿನ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ರೈತ ಆದವರು ಒಂದೇ ಬೆಳೆ ನೆಚ್ಕೊಂಡು ಜೀವನ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಒಂದು ಬೆಳೆಯಲ್ಲಿ ಒಂದ್ಸರ್ತಿ ನಷ್ಟ ಆಗ್ಬಹುದು, ಒಂದ್ಸರ್ತಿ ಸರಿವಾಗ್ಬಹುದು. ಒಂದು ಬೆಳೆ ಆಗ್ಬಾರ್ದು, ಬಹು ಬೆಳೆ ಯೋಜನೆಗಳನ್ನ ತಗೊಳ್ಬೇಕು. ಅದೇ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದೇ ಬೆಳೆಗೆ ನಾವು ಅಂಟಿಕೊಳ್ಳದಲೆ ಕೃಷಿಯಲ್ಲೂ ಇರಬೇಕು, ಮತ್ತೆ ಹಣ್ಣಿನ ಬೆಳೆಗಳನ್ನೂ ಮಾಡಬೇಕು, ಹಾರ್ಟಿಕಲ್ಚರ್ ಕ್ರಾಪ್ಸ್ ಮಾಡಬೇಕು. ಬೇರೆ ಬೇರೆ ಸೀಸನ್ಗಳಲ್ಲಿ ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಉತ್ಪಾದನೆ ನಮಗೆ ಹಣ ಬರ್ತಿರ್ತಕ್ಕಂತ ಒಂದು ಬೆಳೆಗಳನ್ನ ಬೆಳೆದ್ರೆ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ. ಒಂದು ಬೆಳೆ ನೆಚ್ಕೊಂಡು ಜೀವನ ಮಾಡಬಾರದು ಅಂತಕ್ಕಂಥದ್ದು ನಮಗೆ ನಾವು ನೋಡಿರ್ತಕ್ಕಂತ ಒಂದು ಇದು ಅನುಭವ. ಈಗ ನಾವು ಈಗ ಪೇರ್ಲ ಮಾಡ್ತಾ ಇದೀವಿ, ದಾಳಿಂಬೆ ಮಾಡ್ತೀವಿ, ಕಾಳುಮೆಣಸಿತ್ತು, ಈಗ ಬೇರೆ ಜಾಯಿಕಾಯಿ ಅಂತಂದು ಈಗ ಒಂದು 5 ಎಕರೆಗೆ ಅದನ್ನ ಈಗ ಒಂದ್ ಸ್ವಲ್ಪ ಹಾಕಿದೀವಿ, ಒಂದ್ 100 ಗಿಡ ಈಗ ಇಳುವರಿ ಬರಕ್ ಶುರು ಆಗಿದೆ. ಅದನ್ನ ನೋಡ್ಕೊಂಡು ಈಗ ಅಂತರ ಬೆಳೆಗಳು ಅಂತಂದು ಜಾಯಿಕಾಯಿ ಗಿಡ ಹಾಕ್ತಾ ಇದೀವಿ. ಈ ತರ ಅಡಿಕೆ ಅಂತರ ಬೆಳೆಗಳು ಈ ತರ ಅಂತರ ಬೆಳೆಗಳನ್ನ ಮಾಡಿದ್ರಿಂದ ನಮಗೆ ಅದೇ ಭೂಮಿ ಅದೇ ನೀರು ಮತ್ತೆ ಸ್ವಲ್ಪ ಜಾಸ್ತಿ ನಾವು ಸಾವಯವ ಗೊಬ್ಬರಗಳು ಕೊಡೋದ್ರಿಂದ ಒಂದೇ ಭೂಮಿಯಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆ ತೆಗಿಬಹುದು ಅನ್ನೋದು ನಮ್ಮ ದೃಷ್ಟಿ ಇದೆ. ನಿಮ್ಮ ಒಂದು 10ನೇ ಗ್ರಾಮ ಪಕ್ಕದ ಒಂದು ಮಾಯಕೊಂಡಹಳ್ಳಿ ಪಟ್ಟಣ ಅಂತ ಹೇಳ್ಬೋದಲ್ಲ ಸರ್, ಹತ್ರ ಇದೆ. ಸೊ ಹಾಗಾಗಿ ತಮ್ಗೆ ಊರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬಹುದು, ಇಲ್ಲ ಮಕ್ಕಳಿಗೆ ಸ್ಕೂಲ್ ಆಗಿರ್ಬಹುದು, ರಸ್ತೆ ಆಗಿರ್ಬಹುದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬಹುದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲಾನು ಚೆನ್ನಾಗಿದೆ ಸರ್ ಊರಲ್ಲಿ? ಪರವಾಗಿಲ್ಲ, ಇದ್ದದ್ರಲ್ಲಿ ನಮ್ಮಲ್ಲಿ ಸ್ವಲ್ಪ ಎಲ್ಲ ನಾವು ರಾಜಕೀಯದ ಮುಖಂಡರುಗಳಿಗೆ ಮೇಲೆ ಮೇಲೆ ಬೆನ್ನತ್ತಿ ಮಾಡಿಸ್ತಾ ಇದೀವಿ. ಈಗ 2 ವರ್ಷದಿಂದ ರೈತ ರಸ್ತೆಗಳು ಕೆಟ್ಟಿದಾವೆ, ಅದ್ರ ಬಗ್ಗೆ ಯಾರು ಇದು ಮಾಡ್ತಾ ಇಲ್ಲ, ನೀರಿನ ವ್ಯವಸ್ಥೆನೂ ಸರಿಯಾದ ನಿರ್ವಹಣೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಯಾರು ಈಗಿನ ನಮ್ಮ ಶಾಸಕರು ಆಗ್ಲಿ ಅವರು ಒತ್ತಾಯ ಮಾಡ್ತಾರೆ, ಆದ್ರೆ ಏನು ಮಾಡ್ತಾ ಇಲ್ಲ, ಕೆಲಸಗಳು ಮಾಡ್ತಾ ಇಲ್ಲ, ಹಿಂಗಾಗಿದಾವೆ. ನಮ್ಮ ಸ್ಕೂಲು ಇವೆಲ್ಲ ಗೌರ್ಮೆಂಟ್ ಶಾಲೆಗಳು, ಜನ ಕಡಿಮೆ ಇದ್ರು ನಮ್ಮ ಚಿಕ್ಕ ಊರು ನಮ್ದು, ಆದ್ರೂ ಚೆನ್ನಾಗಿ ಮಾಡ್ತಾ ಇದಾರೆ, ಚೆನ್ನಾಗಿ ಪಾಠಗಳು ಮಾಡ್ತಾ ಇದ್ರು. ನಾವು ಅಲ್ಲೆಲ್ಲ ಹೋಗಿ ಅವ್ರಿಗೆ ಹುಡುಗರಿಗೆ ಪ್ರೋತ್ಸಾಹ ಕೊಡ್ತೀವಿ, ಪ್ರೈಸ್ಗಳು ಕೊಡ್ತೀವಿ, ನಮ್ಮ ವೈಯಕ್ತಿಕ ಪ್ರೈಸ್ಗಳು ಕೊಟ್ಟು ಅವ್ರನ್ನ ಉತ್ತೇಜನ ಮಾಡ್ತೀವಿ. ಇಲ್ಲಿ ಅಕ್ಕಪಕ್ಕದ ಮಾಯಕೊಂಡಾಗ್ಲಿ ಅಲ್ಲೂ ನಮ್ಗೆಲ್ಲ ಕರೆದು ಸನ್ಮಾನ ಮಾಡ್ತಾರೆ. ಪ್ರತಿಯೊಂದು ಒಂದು ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ಎಲ್ಲ ಪ್ರತಿಯೊಬ್ಬರು ಇಟ್ಕೊಂಡು ಮಾಡ್ತಾರೆ, ಗುರ್ತಿಸ್ಕೊಂಡಿದೀವಿ ಒಟ್ಟೆ ಎಲ್ಲ ಕಡೆಗೆ. ಜೊತೆಗೆ ಈಗ ಮಾರುಕಟ್ಟೆಯ ಒಂದು ವ್ಯವಸ್ಥೆಗೆ ಬಂದ್ರೆ ನಿಮ್ಗೆ ಏನು ಅದರಲ್ಲಿ ಕಷ್ಟ ಅನಿಸಿದೆ ಸರ್, ತಮ್ಮ ಒಂದು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ? ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಬಂದ್ರೆ ನಮ್ಮ APMC ಸರಿಯಾದ ರೇಟ್ ಸಿಗ್ತಾ ಇಲ್ಲ ನಮ್ಗೆ. ರೈತರು ನಾವ್ ಏನ್ ಬೆಳಿತೀವಲ್ಲ ವೈಜ್ಞಾನಿಕ ಬೆಲೆ ನಮಗೆ ಸಿಗ್ತಾ ಇಲ್ಲ. ನಮಗೆ ನಾವು ಏನ್ ಅಲ್ಲಿ ಹೋಗಿ ಕೊಟ್ರೆ ಅವರೇ ಬೆಲೆ ಕಟ್ಬೇಕು ನಮ್ಮ ಬೆಳೆಗಳಿಗೆ. ನಾವು ಇಂಥ ಬೆಳೆ ಇದು ಇಷ್ಟೈತಪ್ಪ, ನಮ್ದು ಖರ್ಚು ಇಷ್ಟಾಗೈತಿ, ಇದ್ರ ಮೇಲೆ ಲಾಭ ಇಟ್ಟು ಮಾರಾಟ ಮಾಡ್ರಿ ಅಂದ್ರೆ ಯಾರು ಮಾರಾಟ ಮಾಡಕ್ ತಯಾರಿಲ್ಲ. ಅವರು ಕೇಳಿದ ರೇಟಿಗೆ ಕೊಟ್ಟು ಬರ್ತಕ್ಕಂತ ಒಂದು ವ್ಯವಸ್ಥೆ ಇದು ದುರಂತ ನಮ್ಮ ರೈತರಿಗೆ. ಇದನ್ನ ಒಂದು ಏನು ನಮ್ಮ ಮೊದ್ಲಿದ್ದಲು ನಮ್ಮ ರೈತರು ಒಕ್ಕೊರ್ಲಿದ್ದ ಕೂಗ್ತಾ ಇದಾರೆ, ಅದನ್ನ ಒಂದು ವೈಜ್ಞಾನಿಕ ಬೆಲೆ ದೃಢೀಕರಣ ಮಾಡ್ರಿ ಅಂತಂದು ಇವತ್ತಿನವರೆಗೆ ಮಾಡಕ್ ಆಗ್ತಾ ಇಲ್ಲ. ಅದ್ ಯಾಕೆ ರೈತರನ್ನ ಪರಿಗಣಿಸ್ತಾರೆ, ಇದು ಯಾವ ರೀತಿ ರೈತರನ್ನ ಈ ಮಟ್ಟದಲ್ಲಿ ಪರಿಗಣಿಸ್ತಾರೆ ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಒಂದು ಸಂಘಟನೆ ಮೂಲಕ ಅಥವಾ ಸಂಘ ಸಂಸ್ಥೆಗಳ ಮೂಲಕ ಯಾಕೆ ಇದು ಪ್ರಸ್ತಾವನೆ ಕೇಂದ್ರ ಸರ್ಕಾರವರೆಗೆ ಪ್ರಸ್ತಾವನೆ ಸಲ್ಲಿಸಬಹುದಾಗಿತ್ತು ಅನ್ಸುತ್ತೆ ಸರ್? ಎಲ್ಲ ಪ್ರಸ್ತಾವನೆನೂ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ರೈತ ಸಂಘಗಳು ಹೋರಾಟ ಮಾಡಿದ್ದಾರೆ, ರೈತರು ಹೋರಾಟ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ರು ಇದಕ್ಕೆ ಯಾರು ಅದಕ್ಕೆ ಪರಿಹಾರ ಕಂಡುಹಿಡಿಯಕ್ ತಯಾರಿಲ್ಲ ಯಾರು. ಅದಕ್ಕೆ ಸುಮ್ನೆ ತಾತ್ಕಾಲಿಕ ಆಯ್ತು ಮಾಡ್ತೀವಿ ಅಂತಾರೆ, ಯಾರು ಮಾಡೋದಿಲ್ಲ. ನಮ್ಮ ರಾಜಕೀಯದ ಮುಖಂಡರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಯ್ತು, ಆದ್ರೆ ಅವ್ರು ಯಾವ ಕಾರಣಕ್ಕೂ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಇಬ್ರು ಮಾಡ್ತಾ ಇಲ್ಲ. ರೈತರಿಗೆ ಒಂದು ವೈಜ್ಞಾನಿಕ ಬೆಳೆ ದೃಢೀಕರಣ ಮಾಡಕ್ ಯಾರು ತಯಾರಾಗ್ತಾ ಇಲ್ಲ. ಅದೇ ಅದು ದೊಡ್ಡ ಒಂದು ನಮಗೆ ಹಿನ್ನಡೆ ಆಗಿರೋದು. ನಾವು ಇಲ್ಲಿ ಲೋಕಲ್ಲಾಗಿ ನಾವೇ APMC ಮಾರ್ಕೆಟ್ಗೆ ಒಯ್ಯೋದ್ ಬಿಟ್ಟು ಇಲ್ಲೇ ನಮಗೆ ನಮ್ಮ ಈಗ ಪೇರ್ಲ ಮಾರ್ತೀವಿ, ದಾಳಿಂಬೆ ಮಾರ್ತೀವಿ, ಬೇರೆ ಬೇರೆ ಕಡೆಯವ್ರು ಬರ್ತಾರೆ, ಇಲ್ಲೇ ನಮ್ಮ ಹೊಲದಲ್ಲೇ ಒಂದು ಬೆಲೆ ನಿಗದಿ ಮಾಡ್ತೀವಿ, ಆ ಬೆಲೆ ನಿಗದಿ ಮಾಡಿ ತಗೊಂಡು ಹೋಗ್ತಾ ಇದಾರೆ. ಹಂಗಾಗಿ ನಮಗೆ ಪರವಾಗಿಲ್ಲ, ಏನು ತೊಂದರೆ ಆಗದಂಗೆ ನಾವು ಇದು ಮಾಡ್ತೀವಿ. ಇನ್ನು ಬೇಳೆ ತರಕಾರಿ ಅವೆಲ್ಲ ನಮ್ಮ ರೈತರಿಗೆ ಬಹಳ ದೊಡ್ಡ ದುರಂತ, ಇದರಲ್ಲಿ ಬಹಳ ತೊಂದರೆ. ಅವ್ರು ಕೇಳಿದ ರೇಟಿಗೆ ಕೊಟ್ಟು ಬರಬೇಕು, ಒಂದು ತಿಪ್ಪಿಗೆ ಸುರಿದು ಬರ್ತಕ್ಕಂಥ ಪ್ರಸಂಗಗಳು ಅನೇಕ ಇದಾವೆ. ಅವನ್ನೆಲ್ಲ ಸುಧಾರಿಸ್ಕೊಂಡ್ರು ಮತ್ತು ನಾವು ಬೆಳೀತಾ ಇದೀವಲ್ಲ, ಇದು ದೇಶಕ್ಕೆ ಅನ್ನ ನೀಡ್ತಾ ಇದೀವಲ್ಲ, ಇದು ನಿಜವಾಗ್ಲೂ ಇದನ್ನ ಗುರುತಿಸ್ಬೇಕ್ರಿ ಎಲ್ಲರೂ, ಪ್ರತಿಯೊಬ್ರು ಗುರುತಿಸ್ಬೇಕು. ನಾವು ತಿಪ್ಪಿಗೆ ಸುರಿದು ಬಂದ್ರು ಮತ್ತು ಬೆಳಿಗ್ಗೆ ಜನಗಳಿಗೆ ಅನ್ನ ನೀಡಕ್ಕೆ ಮತ್ತು ಶ್ರಮಿಸ್ತಾ ಇದೀವಿ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ ಮತ್ತು ಜನಗಳು ಎಲ್ಲ ಅರ್ಥ ಮಾಡ್ಕೊಂಡು ರೈತರಿಗೆ ಒಂದು ಪ್ರೋತ್ಸಾಹ ಕೊಟ್ಟರು ಮಾತ್ರ ಸಾಧ್ಯ ಐತ್ರಿ. ಇದು ಕೃಷಿ ಜಮೀನಿನಿಂದ ಕೃಷಿ ಉತ್ಪನ್ನಗಳನ್ನ ಸಾಗಾಟ ಮಾಡೋದಕ್ಕೆ ನಿಮ್ಮ ಗ್ರಾಮದಲ್ಲಿ ರಸ್ತೆಗಳು ಇದಾವ ಸರ್? ಇಲ್ಲಿ ನಮ್ಮದು ಬಹಳ ಇಂಟೀರಿಯರ್ ಇಲ್ಲ, ಒಂದು ಕಿಲೋಮೀಟರ್ ಅಷ್ಟೇ ನಾವು ಮೇನ್ ರೋಡ್ಗೆ ಹೋಗೋದು. ಇದು ಅಲ್ಲಿಗೂ ಈಗ 8 ವರ್ಷದ ಕೆಳಗೆ ಮಾಡ್ತಕ್ಕಂಥ ರೋಡ್ ಎಲ್ಲ ಹಾಳಾಗಿದೆ, ರೋಡ್ಗಳು ಎಲ್ಲ ಕಚ್ಚಾಗಿದ್ದಾವೆ, ಎಲ್ಲ ಗುಂಡಿ ಬಿದ್ದಿದಾವೆ. ಅವನ್ನ ನಾವು ಸರ್ಕಾರಕ್ಕೆ ಮನವಿ ಮಾಡಿದೀವಿ, ಯಾರು ಬರ್ತಾ ಇಲ್ಲ ಮಾಡ್ತಾ ಇಲ್ಲ. ಎಲ್ಲ ಗ್ರಾಮಗಳಲ್ಲೂ ಅದೇ ರೀತಿನೇ ಆಗಿದಾವೆ. ಸಾಗಾಣಿಕೆ ಮಾಡಲಿಕ್ಕೆ ಸರಿಯಾದ ರಸ್ತೆಗಳು ಇಲ್ಲ, ಈಗ ಹಾಲಿ ಇಲ್ಲ. ನಮ್ಮ ಓನ್ ವೆಹಿಕಲ್ನಲ್ಲೇ ನಾವು ಮಾರ್ಕೆಟ್ಗೆ ಹೋಗ್ಬೇಕು, ಮಾರಾಟ ಮಾಡಬೇಕು. ಯಾವ ಸರ್ಕಾರದಿಂದ ಯಾವ್ದು ವೆಹಿಕಲ್ಸ್ಗಳಾಗ್ಲಿ ಇನ್ನೊಂದಾಗ್ಲಿ ಲಭ್ಯ ಇಲ್ಲ ನಮಗೆ. ಆಮೇಲೆ ಊರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘ ಇದೆಯಾ ಸರ್? ಇಲ್ಲ, ನಮ್ಮೂರು ಚಿಕ್ಕ ಗ್ರಾಮ ಆಗಿರೋದ್ರಿಂದ ಹಾಲು ಉತ್ಪಾದನೆ ಮಾಡ್ತೀವಿ. ಇಲ್ಲೇ ಪಕ್ಕದಲ್ಲಿ ಉಚ್ಚವನಹಳ್ಳಿ ಅಂತ ಇದೆ, ಮಾಯಿಕೊಂಡೆ ಇದೆ, ಅಲ್ಲಿಗೆ ತಗೊಂಡೋಗಿ ಇದು ಮಾಡ್ತಾರೆ. ಒಂದು ವೆಹಿಕಲ್ ಬರ್ತದೆ ಬಂದ್ರು ಇಲ್ಲಿ ಜಾಸ್ತಿ ಶೇಖರಣೆ ಆಗೋದ್ರಿಂದ ಪಕ್ಕದೂರಿಗೆ ಹೋಗಿ ಕೊಡ್ತಾ ಇದೀವಿ. ಇಲ್ಲಿ ಒಂದು 40-50 ಲೀಟರ್ವರೆಗೆ ನಮ್ಮೂರಿನಿಂದಲೇ ಒಂದು 100 ಲೀಟರ್ ಆಗ್ತಾ ಇದೆ. ಈಗ ಮಾಡ್ತೀವಿ ಅಂತ ಬರ್ತಾ ಇದಾರೆ, ಈಗ ಬರ್ತಾ ಇದಾರೆ. ಈಗ ಇದ್ರ ಜೊತೆಗೆ ತಾವು ನಾಟಿ ಹಸುಗಳು ಕೂಡ ಸಾಕ್ತಾ ಇದ್ದೀರಾ? ಎಮ್ಮೆ ಮತ್ತೆ ಹಸುಗಳು, ಇದು ಕೇವಲ ಮನೆಗೋಸ್ಕರನಾ ಇಲ್ಲ ಈ ಗೊಬ್ಬರ ಇದು ಏನು ಹೊಲಗಳಿಗೆ ಹೇಳಿದ್ರೆ ತಾವು ಜೀವಾಮೃತ ಮಾಡೋದಾಗ್ಲಿ ಬೇರೆ ಒಂದು ಸಾವಯವ ಕ್ರಮದ ಪದ್ಧತಿಗಳನ್ನ ಮಾಡೋದಾಗ್ಲಿ ಇದಕ್ಕೋಸ್ಕರ ಅಂತ ಹೇಳಿ ಸರ್? ಹೌದು, ನಾವು ಮೇನ್ ಉದ್ದೇಶ ನಾವು ಚೆನ್ನಾಗಿರ್ಬೇಕು ಮನೆಯಲ್ಲಿ, ಹಾಲು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಊಟ ಮಾಡ್ಬೇಕು, ಮತ್ತೆ ನಮ್ಮ ಭೂಮಿನೂ ಚೆನ್ನಾಗಿ ಪೋಷಕಾಂಶಯುಕ್ತವಾದ ಭೂಮಿ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಅದನ್ನ ಜೀವಾಮೃತ ಮಾಡ್ತೀವಿ, ಗೊಬ್ಬರ ತಯಾರು ಮಾಡ್ತೀವಿ, ಬೇರೆ ಬೇರೆ ಎಲ್ಲವಕ್ಕೂ ಮಿಕ್ಸ್ ಮಾಡಿ ಮಲ್ಚಿಂಗ್ ಮಾಡ್ತೀವಿ. ನಾವು ಬರೀ ಒಂದು ಉದ್ದೇಶ, ನಾವು ಉಳಿಬೇಕು, ನಮ್ಮ ಭೂಮಿನೂ ಉಳಿಬೇಕು, ಅದಕ್ಕಾಗಿಲೇ ಸಾಕಿದೀವಿ. ಇದಕ್ಕೆ ಪ್ರತ್ಯೇಕವಾಗಿ ಏನಾದರೂ ಮೇವಿನ ಬೆಳೆಗಳು ಬೆಳಿತೀರಾ ಜಾನುವಾರುಗಳಿಗೆ ಜಮೀನಿನಲ್ಲಿ? ಹಾಕಿದೀವಿ ಮೇವಿನ ಬೆಳೆಗಳನ್ನ ಹಾಕಿದೀವಿ, ಸಪ್ಪೆ ಇವನ್ನೆಲ್ಲ ನೇಪಿಯರ್ ಹುಲ್ಲುಗಳು ಹಾಕಿದೀವಿ, ಅವನ್ನ ಟೈಮ್ ಸರಿ ತಗೊಂಬಂದು ಕಟಾವು ಮಾಡಿ ನಾವು ಮಾಡ್ತಾ ಇದೀವಿ. ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಅಂದ್ರೆ ಯುವಕರು ಯಾರು 10ನೇ ಕ್ಲಾಸ್ ಓದಿರ್ತಾರೆ, 12ನೇ ಕ್ಲಾಸ್ ಫೇಲ್ ಆಗಿರ್ತಾರೆ, ಈ ತರದ್ದು ಯುವಕರು ಪಟ್ಟಣಗಳಿಗೆ ಹೋಗೋ ಒಂದು ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಜಮೀನ್ ಇದ್ರೂ ಹೋಗ್ತಾರೆ, ಜಮೀನ್ ಇಲ್ಲದೆ ಇದ್ರು ಹೋಗ್ತಾರೆ. ಪಟ್ಟಣದಲ್ಲಿ ಪಡಿತಕ್ಕಂತ ಸಂಬಳ, ಪಟ್ಟಣದಲ್ಲಿ ನಮಗೆ ದೊರೆಯಕ್ಕಂತ ಒಂದು ಆದಾಯ ಇಲ್ಲಿ ನಾವು ಊರಲ್ಲೇ ನಾವು ಕಂಡ್ಕೊಳ್ಬಹುದು ಅನ್ನೋದು ಅವರಿಗೆ ಒಂದು ಜ್ಞಾನ ಇರದೇ ಇರಬಹುದು ಅಥವಾ ಹಿರಿಯರು ಅವರಿಗೆ ಹೇಳದೇ ಇರಬಹುದು. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಅನುಭವದಲ್ಲಿ ಸರ್, ಈಗ ಈ ಪಟ್ಟಣಗಳಿಗೆ ಹೋಗ್ತಕ್ಕಂತ ಸಂಖ್ಯೆ ಹೇಗಿದೆ? ಈಗ ಅದೇನು ದೂರದ ಗುಡ್ಡ ನುಣ್ಣಗೆ ಕಾಣಿಸ್ತತಿ ಅನ್ನಂಗೆ, ಅಲ್ಲಿ ಸಿಟಿಯಲ್ಲಿ ಇದ್ರೂ ಮಾತ್ರ ನಾವು ಬಹಳ ಸುಖವಾಗಿರ್ತೀವಿ ಅಂತಕ್ಕಂತ ಒಂದು ಬಂದ್ಬಿಟ್ಟದೆ. ಅವನು ಬರೀ ಕೇವಲ ಒಂದು 10,000 ರೂಪಾಯಿ ಸಂಬಳ ಇದ್ರು ಅವನಿಗೆ ಸಂಸಾರ ಜೀವನ ಮಾಡಕ್ ಆಗಲ್ಲ, ಆದ್ರೂ ಏನು ಪಟ್ಟಣದ ವಾಸ ಚೆನ್ನಾಗಿ ಅಂತಕ್ಕಂತ ಒಂದು ಮನೋಭಾವ ಈಗಿನ ಯುವಕರಲ್ಲಿ ಬಂದ್ಬಿಟ್ಟದೆ. ಜಮೀನ್ ಇದ್ರೆ ಮಾತ್ರ, ಜಮೀನ್ ಇದ್ದರೆ ಯಾವ ಕಾರಣಕ್ಕೂ ಹೋಗ್ಬಾರ್ದು ಅನ್ನೋದು ನಮ್ ದೃಷ್ಟಿ. ಓದ್ಲಿ, ಓದ್ಬೇಕು, ವಿದ್ಯಾಭ್ಯಾಸ ಬೇಕು. ವಿದ್ಯಾಭ್ಯಾಸ ಪಡೆದು ನಮ್ಮ ಜಮೀನಿಗೆ ವೈಜ್ಞಾನಿಕವಾಗಿ ನಾವು ವ್ಯವಸಾಯ ಮಾಡಿದ್ರೆ ನಾವು ಏನು ಬೇರೆ ಕಡೆ ಹೋಗಿ ದುಡಿತೀವಲ್ಲ ಅದಕ್ಕಿಂತ ಡಬಲ್ ದುಡಿಬಹುದು ಅಂತಕ್ಕಂಥದ್ದು ನಮಗಿದೆ. ಏನು ಬೇರೆ ಕಡೆ ಅಂತಂದ್ರೆ ಈ ಅವೈಜ್ಞಾನಿಕವಾಗಿ ಲಂಚ ಗಿಂಚ ತಗೊಂಡರು ಅವ್ರು ಚೆನ್ನಾಗಿರ್ತಾರೆ, ಅದನ್ನ ನೋಡಬಾರ್ದು ನಾವು. ನಾವು ನಿಜವಾಗ್ಲೂ ದುಡ್ದನು ಯಾವ ರೀತಿ ಇರ್ತಾನೆ ಅಂತಕ್ಕಂಥದ್ ನೋಡ್ಬೇಕು. ನಾವು ಶ್ರಮ ಪಟ್ರೆ ನಮ್ಮ ಹಳ್ಳಿ ಜೀವನನೇ ಬಹಳ ಬೆಸ್ಟ್. ಅದನ್ನ ನಾವು ಹೇಳ್ತೀವಿ, ನಮ್ಮ ಯುವಕರಿಗೆ ಹೇಳ್ತೀವಿ, ಓದ್ರಿ, ಚೆನ್ನಾಗಿ ಓದ್ರಿ, ನಿಮ್ಮ ವಿದ್ಯಾಭ್ಯಾಸನ ನಮ್ಮ ಅಗ್ರಿಕಲ್ಚರಿಗೆ ಡೆವಲಪ್ ಮಾಡ್ರಿ ಅಂತಕ್ಕಂತ ಈಗ ನೋಡ್ತಾ ಇದೀವಿ. ಈಗ ಹೊರದೇಶಕ್ಕೆ ಹೋದ್ರನ ಈಗ ಒದ್ದೊದ್ ಕಳಿಸ್ತಾ ಇದಾರೆ. ಈಗ ಇದು ಆಗ್ಬಾರ್ದು. ಇದು ನಮ್ಮ ದೇಶದ ವಿಜ್ಞಾನ, ನಮ್ಮ ದೇಶದ ವಿದ್ಯೆ ನಮ್ಮ ದೇಶದಲ್ಲೇ ಉಳಿಬೇಕು. ಇಲ್ಲಿ ಓದಿ ಹೊರದೇಶಕ್ಕೆ ಹೋಗಿ ಅವ್ರನ್ನ ಉದ್ಧಾರ ಮಾಡಕ್ ಹೋಗ್ಬಾರ್ದು. ನಮ್ಮ ದೇಶದಲ್ಲೇ ಉಪಯೋಗ ಮಾಡ್ಕೊನ್ಬೇಕು, ಆ ತಂತ್ರಜ್ಞಾನ ಇಲ್ಲೇ ಅಳವಡಿಸಬೇಕು. ಅದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡ್ಬೇಕು ಯುವಕರಿಗೆ, ಹಂಗಿದ್ರು ಮಾತ್ರ ಸಾಧ್ಯ. ನಿಮ್ಮ ಕೃಷಿಯ ಒಂದು ಜೀವನ ನೆಮ್ಮದಿ ತಂದಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಕೊನೆಯದಾಗಿ ಈಗ ನಮ್ಮ ಕೇಳುಗರಿಗೆ, ನಮ್ಮ ರೈತ ಬಾಂಧವರಿಗೆ ನಿಮ್ಮ ಕಿವಿ ಮಾತು ಅಂತ ಹೇಳ್ಬಹುದು. ಒಬ್ಬ ಹಿರಿಯ ರೈತರಿದ್ರಿ, ಪ್ರಗತಿಪರ ರೈತರಿದ್ರಿ, ಎಲ್ಲಾನು ದೇಶ ಸುತ್ತು ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲಾನು ನೀವು ಅನುಭವಿಸಿದೀರಾ, ಏನ್ ಹೇಳಕ್ಕೆ ಇಷ್ಟಪಡ್ತಿದ್ದೀರಾ ಕಿವಿ ಮಾತಾಗಿ? ರೈತ ನೆಮ್ಮದಿಯಿಂದ ಜೀವನ ಮಾಡಬಹುದು. ಒಟ್ಟು ನಮ್ಮ ಬಂದಿದ್ರಿದ್ದ ಅವನು ಬೇರೆ ಹವ್ಯಾಸಕ್ಕೆ ಗುರಿ ಆಗಬಾರ್ದು, ಆಸೆ ಅನ್ನೋದು ಇಟ್ಕೋಬಾರ್ದು. ನಮ್ಮ ಶ್ರಮ ಪಡಬೇಕು. ಮಿತವಾದ ಆಸೆಯಿಂದ ನಾವು ಜೀವನ ಮಾಡಿದ್ರೆ ಇದರಲ್ಲಿ ನಿಜವಾಗ್ಲೂ ನಾವು ಸ್ವರ್ಗ ಕಾಣಬಹುದು. ಸ್ವರ್ಗ ಅಂತಂದ್ರೆ ವಿಲಾಸಿ ಜೀವನನೇ ಸ್ವರ್ಗ ಅಲ್ಲ, ನೆಮ್ಮದಿ ಜೀವನ ಕಂಡ್ಕೊಂಡ್ರೆ ಇಲ್ಲೇ ಸ್ವರ್ಗ ಇದೆ. ನಮ್ಮ ಮನೆಯಲ್ಲೇ ಸ್ವರ್ಗ ನಾವು ನೋಡ್ಕೋಬಹುದು, ಚೆನ್ನಾಗಿರಬಹುದು. ನಮಗೆ ರೈತಾಪಿ ಜೀವನ ನಮಗೆ ತೃಪ್ತಿ ತಂದುಕೊಟ್ಟಿದ್ದು. ನಾವು ನಮ್ಮ ಮಕ್ಕಳು ಇದರಲ್ಲೇ ತೊಡಗಿಸ್ಕೊಂಡಿದ್ದೀವಿ. ಇಬ್ರು ಮಕ್ಕಳಿದ್ದಾರೆ, ಒಬ್ಬನ ನೌಕರಿ ಕಳಿಸಿದೀವಿ, ಇನ್ನೊಬ್ಬನ ಇಲ್ಲೇ ತೊಡಗಿಸ್ಕೊಂಡಿದ್ದೀವಿ. ನಮ್ಮ ಮೊಮ್ಮಕ್ಕಳು ಸತ್ತಿಗೆ ಎಲ್ಲರಿಗೂ ಆಸಕ್ತಿ ಇದೆ ವ್ಯವಸಾಯದ ಬಗ್ಗೆ, ಎಲ್ಲದು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ನಮ್ಮ ರೈತರಿಗೆ ಹೇಳೋದು ಅಷ್ಟೇ, ಹೋಗಿದ್ರೆ ಜಾಸ್ತಿ ಜನ ಇದ್ರೆ ಒಬ್ಬರನ್ನ ಕಳಿಸ್ರಿ, ಇದರಲ್ಲಿ ಅಗ್ರಿಕಲ್ಚರ್ನಲ್ಲಿ ತೊಡಗಿಸ್ಕೊಳ್ರಿ, ಎಲ್ಲರನ್ನು ಕಳಿಸಿ. ನೀವು ಮನೆಯಲ್ಲಿ ತಂದೆ ತಾಯಿಗಳು ಅನಾಥ ಆಗ್ಬೇಡ್ರಿ ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ. ಒಳ್ಳೇದು ಮುರುಗೇಶಪ್ಪನವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಕೂಡ, ಈ ಊರಿನ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳ ಕುರಿತು ಕೂಡ, ಆಮೇಲೆ ಏನು ಕುಂದುಕೊರತೆ ಇದೆ ಅನ್ನೋದನ್ನ ಕೂಡ ತಾವು ನಮ್ಮ ರೈತ ಬಾಂಧವರಿಗೆ, ನಮ್ಮ ಕೇಳುಗರಿಗೆ, ವಿಶೇಷವಾಗಿ ದಾವಣಗೆರೆ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಜೊತೆಗೆ ಏನು ಈ ಒಂದು ಭದ್ರಾವತಿ ಆಕಾಶವಾಣಿ ಎಲ್ಲಿವರೆಗೆ ಕೇಳಿಸುತ್ತೋ ಅಲ್ಲಿವರೆಗೆ ಕೇಳ್ತಕ್ಕಂಥ ರೈತರಿಗೆ ಮತ್ತೆ ಕೇಳುಗರಿಗೆ ತಾವು ಮಾದರಿಯಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ಅಥವಾ ನಿಮ್ಮ ಒಂದು ತೋಟಕ್ಕೆ ಬಂದು ಅವರು ನೀವು ಯಾವ ರೀತಿಯಿಂದ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀರಾ, ಯಾವ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ದೀರಾ, ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಹೇಗೆ ಏನು ಎಲ್ಲ ಅಂತ ಅನ್ನೋದನ್ನ ಅವರು ತಿಳಿಯೋದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ನಾವು ಒಬ್ಬರೇ ಚೆನ್ನಾಗಿ ಬೆಳಿತೀವಿ ಅಂತಂದಲ್ಲ, ನಮ್ಮ ಇಡೀ ಊರೇ ಎಲ್ಲ ಒಂಥರ ಮಾದರಿಯಾಗೆ ಬೆಳೀತಾ ಇದಾರೆ. ಪ್ರತಿಯೊಬ್ಬರು ಹಂಗೆ ಇದಾರೆ. ನಮ್ಮ ಊರಿನಲ್ಲಿ ಒಳ್ಳೆ ಬೆಳೆ, ಅಕ್ಕಪಕ್ಕದ ವಿಲೇಜ್ ನಲ್ಲಿ ಸತಿಗೆ ಒಳ್ಳೊಳ್ಳೆ ಬೆಳೆಗಳು ಬೆಳೀತಾ ಇದಾರೆ. ಆರ್ಥಿಕವಾಗಿ ಸದೃಢವಾಗಿ ಆಗಿದ್ದಾರೆ. ಇದನ್ನ ಮನದಲ್ಲಿ ಇಟ್ಕೊಂಡು ಬಂದು ನೋಡಬಹುದು, ನಮ್ಮ ಹೊಲಗಳನ್ನು ನೋಡಬಹುದು, ಏನ್ ತಪ್ಪಿಲ್ಲ. ನಮ್ದು 8ನೇ ಗ್ರಾಮ, ನಮ್ದು ಮೊಬೈಲ್ ನಂಬರ್ 9886924269, ಇದು ಮೊಬೈಲ್ ನಂಬರ್. ಕಾಂಟ್ಯಾಕ್ಟ್ ಮಾಡ್ಕೊಂಡು ಅನೇಕ ಜನ ಬರ್ತಾ ಇದಾರೆ ನಮ್ಮ ತೋಟಗಳು ನೋಡ್ಲಿಕ್ಕೆ. ಮೊದ್ಲಿದ್ದಲೂ ಯಾವ್ಯಾವ್ದು ಬೆಳೆ ಬೆಳೆದಾಗ ಆವಾವ ಬೆಳೆ ಪ್ರತಿ ವೀಕ್ಷಣೆ ಮಾಡ್ಲಿಕ್ಕೆ ಸಾವಿರಾರು ಜನ ಬಂದು ಹೋಗಿದ್ದಾರೆ. ಆ ಬೆಳೆ ಇದ್ದಾಗ ತಾವು ಬಂದು ಯಾರಾದ್ರೂ ವೀಕ್ಷಣೆ ಮಾಡಬಹುದು, ಏನ್ ತಪ್ಪಿಲ್ಲ. ಧನ್ಯವಾದ ಸರ್. ಇದುವರೆಗೆ ತಾವು ಸಂದರ್ಶನ ರೂಪದಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನಮ್ಮ ರೈತರಿಗೆ ಕೇಳುಗರಿಗೆ ಮಾಹಿತಿ ನೀಡಿದೀರಾ. ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಈಗ ಇಷ್ಟು ಮಟ್ಟಿಗೆ ನಮ್ಮ ರೈತರನ್ನು ಗುರುತಿಸಿಕೊಂಡು ನೀವು ಬಂದಿದ್ದೀರಲ್ಲ, ಇದು ನಮಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತತಿ. ಆಕಾಶವಾಣಿ ಭದ್ರಾವತಿ ಕೇಂದ್ರದವರು ಇನ್ನೂ ಒಳ್ಳೊಳ್ಳೆ ರೈತರನ್ನು ಗುರುತಿಸಿ ಅವ್ರನ್ನ ಪರಿಚಯ ಮಾಡಿಸಿ ನಮ್ಮ ರೈತರಿಗೆ ಮಾದರಿ ಆಗ್ಲಿ ಅಂತಕ್ಕಂತ ಒಂದು ವಿಚಾರನ ನಾನು ಹೇಳಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದುವರೆಗೂ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು 10ನೇ ಗ್ರಾಮ ಮಾಯಕೊಂಡ